ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಣ್ಣ ಕೈಗಾರಿಕೆ ದೇಶದ ಆರ್ಥಿಕತೆಯ ಬೆನ್ನೆಲುಬು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮೀನುಗಾರಿಕಾ ಅಭಿವೃದ್ಧಿಗಾಗಿ ವಿವಿಧ ಯೋಜನೆ ಜಾರಿ, ಪರಶೋತ್ತಮ್ ರೂಪಾಲ. ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ರಾಷ್ಟೀಯ ಶಿಕ್ಷಣ ನೀತಿ ಸಹಕಾರಿ, ಪ್ರಹ್ಲಾದ್ ಜೋಶಿ. ಅಡಿಕೆ ಬೆಳೆಗಾರರಿಗೆ ಸಹಾಯಧನ ವಿಸ್ತರಣೆಗೆ ಅಗತ್ಯ ಕ್ರಮ, ಮುಖ್ಯಮಂತ್ರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನೀವು ಕೇಳ್ತಾ ಇದರ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು. ಸಮಯ 6:50.40. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದ್ದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಅಪರಾಧ ವಯಸ್ಸಿನ ಹೆಣ್ಣು ಮಕ್ಕಳ ವಿವಾಹ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಬಾಲ್ಯ ವಿವಾಹ ತಡೆಗಾಯ್ದೆ 2006 ಪ್ರಕಾರ ವಧುವಿನ ಪೋಷಕರು, ವರ ವರನ ಪೋಷಕರು, ಮದುವೆ ನಡೆಸಿದವರು, ಮದುವೆಗೆ ಸಹಕರಿಸಿದವರು, ಜೊತೆಗೆ ಮದುವೆಗೆ ಬಂದವರು ಜೈಲು ಪಾಲಾಗುತ್ತಾರೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ಪ್ರೋತ್ಸಾಹಿಸದಿರಿ ಭಿಕ್ಷಾಟನೆಯನ್ನು, ನೀಡದಿರಿ ಭಿಕ್ಷೆಯನ್ನು. ಮಕ್ಕಳನ್ನು ಭಿಕ್ಷಾಟನೆಗೆ ಬಳಸಿಕೊಂಡಲ್ಲಿ 5 ವರ್ಷದವರೆಗೆ ಜೈಲು ಹಾಗೂ 1 ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ CSC ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಶ್ರೀ ಅನ್ನ ಯಾದಿ ಮಿಲೆಟ್ಸ್ ಪೋಷಣ ಕಾ ಭಂಡಾರ್ ಮನ ಗಯಾ ಅಬ್ ಸಾರಾ ಸಂಸಾರ್. ಅಂತಾರಾಷ್ಟ್ರೀಯ ಮಿಲೆಟ್ ವರ್ಷ 2023 ಕೆ ಅಂತರ್ಗತ ವೈಶ್ವಿಕ ಮಿಲೆಟ್ಸ್ ಸಮ್ಮೇಲನ್ ಕೆ ಉಪಲಕ್ಷ ಮೇ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಕಾ ಆಹ್ವಾನ್. ಜೊ ಲೋಗ್ ಇನ್ ದಿನೋ ದಿಲ್ಲಿ ಮೇ ಹೋ ಯಾ ದಿಲ್ಲಿ ಆನೆ ವಾಲೆ ಉನ್ಸೆ ಭಿ ಆಗ್ರಹ ಕರೂಂ ಕಿ ಏಕ್ ಹಿ ಜಗಾ ಪರ್ ಮಿಲೆಟ್ಸ್ ಕಿ ಪೂರಿ ದುನಿಯಾ ಕೋ ಸಮಝನಾ, ಉಸ್ಕಿ ಉಪಯೋಗಿತಾ ಕೋ ಸಮಝನಾ, ಪ್ರಕೃತಿ ಕೆ ಲಿಯೆ, ಸ್ವಾಸ್ಥ್ಯ ಕೆ ಲಿಯೆ, ಕಿಸಾನೋ ಕಿ ಆಯ್ ಕೆ ಲಿಯೆ ಮೇ ಆಪ್ ಸಬ್ ಕೋ ಆಗ್ರಹ ಕರೂಂಗಾ ಯೆ ಎಕ್ಸಿಬಿಷನ್ ಜರೂರ್ ದೇಖೇ. ಮಿಲೆಟ್ಸ್ ಉಗಾಕರ್ ಕರೋಡೋ ಕಿಸಾನೋ ಕೆ ಜೀವನ್ ಮೇ ನಯಿ ಉಮ್ಮೀದ್ ಔರ್ ಜನ್ ಜನ್ ಕೋ ಸೆಹತ್ ಕಿ ಸೌಗಾತ್ ದೇನೆ ವಾಲೆ ಶ್ರೀ ಅನ್ನ ಯಾನಿ ಮಿಲೆಟ್ಸ್ ಪ್ರದರ್ಶನಿ ಮೇ ಆಪ್ಕಾ ಸ್ವಾಗತ್ ಹೈ. 18-22 ಮಾರ್ಚ್ ಭಾರತೀಯ ಕೃಷಿ ಅನುಸಂಧಾನ್ ಸಂಸ್ಥಾನ್ ಪೂಸಾ ಕ್ಯಾಂಪಸ್ ನಯಿ ದಿಲ್ಲಿ ಸುಬಹ 10 ಬಜೆ ಸೇ ಶಾಮ್ 5 ಬಜೆ ತಕ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶೂನ್ಯ ಬಂಡವಾಳ ಕೃಷಿ ಹಾಗೂ ದೇಸಿ ತಳಿ ಹಸುಗಳ ಸಂವರ್ಧನೆಯಲ್ಲಿ ತೊಡಗಿರುವ HD ಕೋಟೆ ತಾಲೂಕು ಗೊಲ್ಲನಬೀಡು ಗ್ರಾಮದ ಕೃಷಿಕ ಆಕಾಶ್ ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ SC ಹೇಮಕುಮಾರ್. ರೈತ ಬಾಂಧವರೇ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಆಕಾಶ್ ದೀಪ್ ಅವರು. ಆಕಾಶ್ ದೀಪ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆಕಾಶ್ ದೀಪ್ ಅವರು 41 ವರ್ಷದ ಯುವಕ. ಮೈಸೂರು ನಗರದ ವಾಸಿ. ಆದರೆ ಮೈಸೂರು ನಗರದ ವಾಸಿಗಳಿಗೆ ಕೃಷಿಗೂ ಏನು ಸಂಬಂಧ ಅಂತ ನಮ್ಮ ಕೇಳುಗರಲ್ಲಿ ಈ ಪ್ರಶ್ನೆ ಮೂಡಿರಬಹುದು. ಹೆಚ್ ಡಿ ಕೋಟೆ ತಾಲೂಕು ಗೊಲ್ಲನಬೀಡು ಗ್ರಾಮದಲ್ಲಿ ಅವರು ಕೃಷಿ ಜಮೀನನ್ನು ಹೊಂದಿದ್ದಾರೆ. ಪ್ರತಿನಿತ್ಯ ಅವರ ಕೃಷಿ ಜಮೀನಿನಲ್ಲಿ ಅವರು ಕೃಷಿ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಹೇಳಿ ಆಕಾಶ್ ಅವರೇ, ನಿಮಗೆ ಈ ಕೃಷಿ ಜಮೀನು ನಿಮ್ಮದಾಗಿದ್ದು ಹೇಗೆ ಮತ್ತು ಈ ಕೃಷಿಯಲ್ಲಿ ನೀವು ತೊಡಗಿದ್ದು ಹೇಗೆ ಅಂತ ಹೇಳಿ. ಸರ್, ಇದು ನಮ್ಮ ತಂದೆಯವರು ಇಲ್ಲಿ ಮೈಸೂರಲ್ಲಿ ಹಣಕಾಸು ಸಂಸ್ಥೆ ನಡೆಸ್ತಾ ಇದ್ದಾರೆ. ಹಾಗೆ ಅವರು ಅಲ್ಲಿ ಒಂದು 10 ಎಕರೆ ಜಾಗ ತಗೊಂಡ್ವಿ. ಎಷ್ಟು ವರ್ಷ ಆಯಿತು? ಒಂದು 2004-05 ತಗೊಂಡ್ವಿ ಆ ಟೈಮಲ್ಲಿ. ಅದು ಡೆವಲಪ್ಡ್ ತೋಟನೇ ಸ್ವಲ್ಪ ಸಿಕ್ಕಿತ್ತು. ಮುಂಚೆ ಅಭಿವೃದ್ಧಿ ಸ್ವಲ್ಪ ಆಗಿತ್ತು, ತೆಂಗು ಮತ್ತೆ ಸ್ವಲ್ಪ ಅಡಿಕೆ ಹಾಕಿದ್ರು ಅಷ್ಟೇ, ಅದರ್ವೈಸ್ ಏನು ಇದಾಗಿರಲಿಲ್ಲ. ಆಮೇಲೆ ಬೋರ್ ಎಲ್ಲ ಇತ್ತು. ಅವರು ಸ್ವಲ್ಪ ಪಾಳು ಬಿಟ್ಬಿಟ್ಟಿದ್ರು ಜಮೀನೆಲ್ಲ. ನಾವು ಆರ್ಗ್ಯಾನಿಕ್ ಆಗಿ ಮಾಡಬೇಕು ಅನ್ನೋ ಒಂದು ಇದು ಬೆಳ್ಕೊಂಡು, ನಮ್ಗೆ ಯಾವುದೇ ರೀತಿ ಯೂರಿಯಾ ಹಾಕ್ಬೇಕು ಇದು ಹಾಕ್ಬೇಕು ಇವತ್ತೆಲ್ಲ ನೋಡಿ ಇದಾಗಿ ನಾವು ಆರ್ಗ್ಯಾನಿಕ್ ಆಗೇ ಇದು ಮಾಡಬೇಕು, ಏನೇ ಇದಾದರೂ ಸಾವಯವದಲ್ಲೇ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ತಂದೆಯವರು ತಗೊಂಡು, ಅವರು ತುಂಬ ಬೇರೆ ತೋಟಗಳನ್ನೆಲ್ಲ ವಿಸಿಟ್ ಮಾಡಿ ಹುಡುಕಿ ಅದೆಲ್ಲ ನೋಡಿ ಅವ್ರದ್ದೆಲ್ಲ ಇನ್ಸ್ಪಿರೇಷನ್ ಆಗಿ ನಾವು ಆಮೇಲೆ ಸುಭಾಷ್ ಪಳೇಕರ್ ಅವ್ರದ್ದು ಮೆಥಡ್ ಸ್ಟಾರ್ಟ್ ಮಾಡಿದ್ವಿ. ಸಾವಯವ ಪದ್ಧತಿಯಲ್ಲೇ ನಾವು ಕೃಷಿ ಮಾಡಬೇಕು ಅನ್ನೋ ಆಸಕ್ತಿಯಿಂದ ನೀವು ತೋಟ ಕೊಂಡ್ಕೊಂಡ್ರಾ? ಹೌದು, ಅವ್ರಿಗೆ ತುಂಬ ಇದರಿಂದನೂ ಆಸಕ್ತಿ ತುಂಬ ಇತ್ತು. ಇದು ಮಾಡಬೇಕು ಸಾವಯವ ಇದರಲ್ಲೇ ಜಮೀನು ಅಲ್ಲೇ ನಾವು ಎಲ್ಲ ಇದ್ದು ಇದು ಮಾಡಬೇಕು ಅನ್ನೋದೆಲ್ಲ ತುಂಬ ಇದಿತ್ತು, ಆಸೆ ಇತ್ತು. ಹಾಗಾಗಿ ಆ ಆಸೆ ತಕ್ಕಂಗೆ ನಮಗೆ ಜಮೀನು ಸಿಕ್ತು ಆ ಟೈಮಲ್ಲಿ, ಒಂದು 10 ಎಕರೆ. ಆವಾಗ ಅದನ್ನೇ ಅವರು ನೈಸರ್ಗಿಕ ಇದನ್ನು ಕೃಷಿ ಪದ್ಧತಿ ಅಳವಡಿಸಿದ್ವಿ. ಆವಾಗೆಲ್ಲ ನಿಮಗೆ ಏನು ವಯಸ್ಸಿದ್ದು? ನಿಮ್ಮ ತಂದೆಯವರು ಕೃಷಿ ಜಮೀನು ತಗೊಂಡಾಗ 21-22 ವರ್ಷ ಯುವಕ ನಾವು. ಆಗ ನಿಮಗೆಲ್ಲ ಹೇಗಿತ್ತು ಆಸಕ್ತಿ, ಕೃಷಿ ಆಸಕ್ತಿ? ನನಗೆ ಕೃಷಿ ಆಸಕ್ತಿಲಿ ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಹೈನುಗಾರಿಕೆಲಿ ನನಗೆ ತುಂಬ ಇಷ್ಟ ಆಗಿತ್ತು. ಆಗಿಂದ ಈ ಹಸುದು ಕುರಿದು ಕೋಳಿದು ಮಾಡಬೇಕು ನಮ್ಮ ಜಮೀನಲ್ಲಿ ಸ್ವಲ್ಪ ಅಂತ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಜಾಸ್ತಿ ಇತ್ತು ತುಂಬ. ಕೃಷಿ ಜಮೀನ ನಿಮ್ಮ ತಂದೆಯವರು ಕೊಂಡ್ಕೊಂಡಾಗ ನಿಮಗೆ ವಿದ್ಯಾಭ್ಯಾಸ ಎಲ್ಲ ಮುಗ್ದಿತ್ತಾ? ಮುಗ್ದಿತ್ತು ವಿದ್ಯಾಭ್ಯಾಸ. ನಾವು ಒಂದು ಡಿಗ್ರಿ ಮಾಡಿದ್ವಿ. ಏನ್ ಡಿಗ್ರಿ ಮಾಡಿದ್ರಿ? ಬಿಕಾಂ ಮಾಡಿದ್ವಿ. ಬಿಕಾಂ ಮಾಡಿದ್ರಿ. ಈಗ ನೀವೇ ಸಂಪೂರ್ಣ ಕೃಷಿಯಲ್ಲಿ ನಿರತರಾಗಿದ್ದೀರಿ? ನಾವೇ ಈಗ ಸ್ವಲ್ಪ ಆದಷ್ಟು ನಾನೇ ನೋಡ್ತಿರ್ತೀನಿ. ನಮ್ಮ ತಂದೆಯವರು ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅವರು ಒಂದು ಫ್ಯಾಮಿಲಿ ಇರಿಸಿದೀವಿ ಅಲ್ಲೇ ನಿರ್ವಹಣೆಗೆ. ನೀವು ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿ ನಡೆಸ್ತಾ ಇದ್ದೀರಿ. ಆಯ್ತು. ಈಗ ಒಂದು ಪ್ರಶ್ನೆ ಏನಂತ ಅಂದ್ರೆ, ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ಯುವಕರು ಕೃಷಿ ಕಡೆ ಒಲವು ತೋರಿಸೋದಪ್ಪ ಕಷ್ಟ. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ, ಆದರೂ ಕೂಡ ನಿಮಗೆ ಈ ತೋಟಗಾರಿಕೆಯಲ್ಲಿ ನಾನು ತೊಡಗಬೇಕು, ಪಶು ಸಾಕಾಣಿಕೆಯಲ್ಲಿ ತೊಡಗಬೇಕು ಅಂತ ಯಾಕೆ ಅನ್ನಿಸ್ತು? ನಾವು ಸಿಟಿ ಲೈಫ್ ನೋಡಿ ನೋಡಿ ನಮಗೆ ಸ್ವಲ್ಪ ಬೇಜಾರು, ಒಂಥರ ಅಷ್ಟು ಇದಿರಲಿಲ್ಲ. ಇಲ್ಲಿ ಈ ಎನ್ವೈರ್ಮೆಂಟು ಒಳ್ಳೆ ಆಕ್ಸಿಜನ್ನು ಒಳ್ಳೆ ಇದು ನಮಗೆ ಇದಾಗ್ತಿತ್ತು. ಪ್ಲಸ್ ನನಗೆ ಹೈನುಗಾರಿಕೆಯಲ್ಲಿ ಚಿಕ್ಕನಿದ್ದಾಗಿಂದನೂ ಸ್ವಲ್ಪ ಕ್ರೇಜ್ ಜಾಸ್ತಿ ಇತ್ತು ಇದರಲ್ಲಿ ಏನಾರು ಮಾಡಬೇಕು, ಇದರಲ್ಲಿ ಏನಾರು ಇದಿರಬೇಕು ಅಂತ. ಬಟ್ ನನ್ನ ವೃತ್ತಿಲಿ ನಾನು ಬೇರೆ ಮಾಡ್ತಾ ಇದ್ದೀನಿ. ಹೌದು, ಈಗ ನಿಮ್ಮ ತಂದೆಯವರು ಹಣಕಾಸಿನ ವ್ಯವಹಾರದ ಸಂಸ್ಥೆಯನ್ನು ನಡೆಸ್ತಾರೆ, ನಿಮ್ಗೇನು ಹಣಕಾಸಿನ ಕೊರತೆ ಅಂತ ಅನಿಸ್ತಿರ್ಲಿಲ್ಲ? ಬೇರೆ ಬೇರೆ ವ್ಯವಹಾರಗಳನ್ನ ನೀವು ಪ್ರಾರಂಭ ಮಾಡಬೇಕು ಅಂತ ಅಂದರೆ ಎಲ್ಲ ದೊರೀತಾ ಇತ್ತು, ಆದರೂ ಕೂಡ ಕೃಷಿನ ಯಾಕೆ ನೀವು ನಂಬ್ಕೊಂಡ್ರಿ? ಕೃಷಿ ಯಾವತ್ತಿದ್ರು ಕೈ ಬಿಡಲ್ಲ. ಇವತ್ತು ಲಾಕ್ಡೌನು ಅದು ಇದು ಅಂತೆಲ್ಲ ಆಗಿ ಸುಮಾರು ಇದೆಲ್ಲ ಬಿಸ್ನೆಸ್ ಎಲ್ಲ ಇದಾಗಿದೆ. ಬಟ್ ಕೃಷಿಯಲ್ಲಿ ಯಾವತ್ತು ಏನು ಯಾವುದೇ ರೀತಿ ಲಾಕ್ಡೌನ್ ಆದರೂ ಏನೂ ಇದಿಲ್ಲ. ಜಮೀನಲ್ಲಿ ಯಾವ್ದಾರ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡು ಏನಾರು ಮಾಡ್ತಿರ್ಬೋದು. ಯಾವುದೇ ಒಂದು ಮಾಡಿದ್ರು ಅದನ್ನು ಸ್ವಲ್ಪ ಭಾಗದಲ್ಲಿ ಕೃಷಿನೂ ನಾವು ಚಟುವಟಿಕೆ ಇಟ್ಕೊಂಡಿದ್ದಕ್ಕೆ ನಮಗೆ ಇವತ್ತು ಯಾವ ಲಾಕ್ಡೌನ್ ಆದರೂ ಏನೂ ಸಮಸ್ಯೆ ಆಗಲಿಲ್ಲ. ಇಲ್ಲಾಂದರೆ ಬರೀ ನಾವು ಉದ್ಯಮಿನೇ ನಂಬ್ಕೊಂಡಿದ್ರು ಸ್ವಲ್ಪ ಲಾಭ ನಷ್ಟ ನೋಡ್ತಾ ಇರ್ತೀವಿ. ಇದರಲ್ಲಿ ನಮಗೆ ಏನೋ ಅನಿಸ್ತಾ ಇಲ್ಲ ಅದರಿಂದ. ಆಯಿತು, ಇದು ನಿಮ್ಮ ಕೃಷಿಯ ಕಡೆಗೆ ಬಂದಂಥ ಆಸಕ್ತಿಯ ಕತೆ. ಇವಾಗ ಹೇಳಿ, ನಿಮ್ಮ ಕೃಷಿ ಜಮೀನಿನಲ್ಲಿ ಏನೇನೆಲ್ಲ ಬೆಳೆಗಳಿದೆ? ತೆಂಗಿನ ಮರ ಇದೆ ಅಂತ ಹೇಳಿದರೆ, ಅಡಿಕೆ ಇದೆ ಅಂತ ಹೇಳಿದರೆ, ಎಷ್ಟೆಷ್ಟಿದೆ ಮತ್ತು ಬೇರೆ ಎಲ್ಲ ಏನೇನು ಬೆಳೆಗಳಿದ್ದಾವೆ? ತೆಂಗಿನ ಮರ ಒಂದು 500 ಇದೆ, 1.5 ಸಾವಿರದಿಂದ 2 ಸಾವಿರ ಗಂಟ ಅಡಿಕೆ ಮರಗಳಿದೆ. ಆಮೇಲೆ ಕೋಕೋ ಹಾಕಿದ್ದೀವಿ, ಮೆಣ್ಸು ಹಾಕಿದ್ದೀವಿ, ಪೆಪ್ಪರು, ಅಂದ್ರೆ ತೆಂಗಿನ ಮರಗಳಿಗೆ ಅಡಕೆ ಮರಕ್ಕೆ ಬಳ್ಳಿ ಎಲ್ಲ ಬಳ್ಳಿ ಹಬ್ಸಿದ್ವಿ. ಮುಂಚೆ ವೆನಿಲಾನು ಬೆಳೀತಿದ್ವಿ, ಸ್ವಲ್ಪ ಅದು ಫಾರ್ಮೇಶನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು, ಆಮೇಲೆ ರೇಟ್ ಎಲ್ಲ ಡೌನ್ ಆಗ್ಬಿಟ್ಟಿತ್ತು. ಈಗ ತುಂಬಾ ರೇಟ್ ರೈಸ್ ಆಗಿದೆ ಈಗ ವೆನಿಲಾಗೆಲ್ಲ. ನಾವು ಅವಾಗೆಲ್ಲ ತೆಗೆದ್ಬಿಟ್ವಿ, ಎಲ್ಲ ರೇಟೇ ಬಿದ್ದೋಗ್ಬಿಟ್ಟಿದೆ ಫುಲ್ ಎಲ್ಲ ಅನ್ಬಿಟ್ಟು. ಬಟ್ ಕೋಕೋಗೆಲ್ಲ ಒಳ್ಳೆ ಮಾರ್ಕೆಟ್ ಇದೆ. ಎಷ್ಟು ಬಳ್ಳಿ ಇದಾವೆ ಎಲ್ಲ ಕೋಕೋ ಮತ್ತೆ ಕಾಳುಮೆಣಸು? ಕಾಳುಮೆಣಸೆಲ್ಲ ನಮಗೆ ಆಲ್ಮೋಸ್ಟ್ ಸುಮಾರು ಮರಗಳಿಗೆಲ್ಲ ಹಬ್ಸಿದ್ದೀವಿ, ನಮಗೆ ಒಂದು 300-400 ಕೆ ಜಿ ಗಂಟ ಸಿಗುತ್ತೆ ಒಂದು ಬ್ಯಾಚಲ್ಲಿ. ಆಮೇಲೆ ಕೋಕೋ ಬರುತ್ತೆ, ಕೋಕೋಲ್ಲಿ ಅದು 150-200 ರೂಪಾಯಿ ಗಂಟ ನಡೀತಾ ಇರುತ್ತೆ ಮಾರ್ಕೆಟ್. ಯಾವಾಗ ಎಷ್ಟು ಕೆ ಜಿ ಸಿಗುತ್ತೆ? ಅದು ಸಿಗುತ್ತೆ ಒಂದು 100-150 ಕೆ ಜಿ, 200 ಕೆ ಜಿ. ಇದ್ರ ಮೇಲೆ ನಾವು ನೀರು ಹೇಗೆ ಅದಕ್ಕೆ ಕೊಡ್ತಾ ಹೋಗ್ತೀವಿ, ಆಮೇಲೆ ಜೀವಾಮೃತ ಎಲ್ಲ ಹೇಗೆ ನಾವು ಅದಕ್ಕೆ ಇದು ಮಾಡ್ತೀವಿ, ಇದ್ರ ಮೇಲೆ ನಮ್ಗೆ ಈಲ್ಡ್ ಚೆನ್ನಾಗಿ ಕೊಡುತ್ತೆ. ಅದು ಬಿಟ್ಟು ಬೇರೆ ಏನು ಬೆಳೆಗಳನ್ನ ಬೆಳಿತೀರಿ? ಬೆಳೆ ಅಂದರೆ ನಾವು ಇದೇ ಫುಲ್ಲು ತೆಂಗು, ಅಡಿಕೆ, ಕೋಕೋ, ಮೆಣಸು, ಅವುಗಳನ್ನಷ್ಟೇ ನಿರ್ವಹಣೆ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ದೀರಿ? ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ಅದರಲ್ಲೂ ದೇಸಿ ಹಸುಗಳ ದೇಸಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ? ಹೌದು. ಹೈನುಗಾರಿಕೆ ಒಂದು ಉದ್ಯಮವಾಗಿ ಬೆಳೆದು ಇವಾಗ ಎಲ್ಲ ಕೂಡ ನಮಗೆ ಹೈಬ್ರಿಡ್ ತಳಿಗಳು, HF ತಳಿಗಳು ನಾವು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಆ ರೀತಿಯ ಪಶು ಸಂಗೋಪನೆ ಮಾಡ್ತಾ ಇದ್ದೀರಾ? ಅದನ್ನು ಏನಾದ್ರು ಮಾಡಿ ನಂತರ ಏನಾದ್ರು ದೇಸಿ ಹಸುಗಳಿಗೆ ಬಂದ್ರೆ ಹೇಗೆ? ಇಲ್ಲ ಇಲ್ಲ ಇಲ್ಲ, ನಾವು ಜಮೀನು ತಗೊಂಡಾದಾಗಿಂದನು ನಾಟಿ ಹಸುನೇ ನಾವು ಸ್ಟಾರ್ಟ್ ಮಾಡಿರೋದು. ಯಾಕಂದ್ರೆ ಸುಭಾಷ್ ಪಾಳೇಕರ್ ಮೆಥಡ್ ಅಲ್ಲಿ ಇರೋದ್ರಿಂದ ನಾವು ನಾಟಿ ಹಸು ಬಿಟ್ಟು ಬೇರೆ ಯಾವುದೇ ಹಸು ಸಾಕಂಗಿಲ್ಲ. ಅಲ್ಲಿ ನಮ್ಗೆ ಜೀವಾಮೃತಕ್ಕೆ ಬೀಜಾಮೃತಕ್ಕೆಲ್ಲ ಬೇಕಿದೆ, ನಮ್ಗೆ ನಾಟಿ ಹಸು ಮುಖ್ಯ. ಹೈನೋದ್ಯಮ ಅಂತ ಅನ್ಸ್ಕೊಳ್ಳವಲ್ಲ ಬರೀ ಏನಂದ್ರೆ ನಿಮಗೆ ಕೃಷಿ ಚಟುವಟಿಕೆಗಳಿಗೆ ಬೇಕಾದಕ್ಕೆ ನಾಟಿ ಹಸು ಸಾಕೊಂಡಿದ್ದೀರಿ? ಅದು ಸಾಕೊಂಡಾಗಲೇ ನಮಗೆ ಹೈನುಗಾರಿಕೆ ಬಗ್ಗೆ ನಾಲೆಡ್ಜ್ ಬಂದು ನಾವು ತುಂಬ ಹಸುಗಳನ್ನ ಅದನ್ನೇ ತೊಗೊಂಡು ಡೆವಲಪ್ ಮಾಡಿಕೊಂಡ್ವಿ. ಎಷ್ಟು ಹಸು ಇದೆ ಹಾಗಾದರೆ? ಈಗ 15 ಇರುತ್ತೆ, ಒಂದೊಂದ್ಸರಿ 10 ಇರುತ್ತೆ. ಏನಕ್ಕೆ ಅಂದರೆ ನಾವು ರೈತರುಗಳಿಗೆ ಕೊಡ್ತಾ ಇರ್ತಾ ಇದ್ದೀವಿ, ಬರ್ತಾ ಇರ್ತಾರೆ ನಮಗೆ ಬೇರೆ ಫಾರ್ಮರ್ಸ್ ಬರ್ತಾ ಇರ್ತಾರೆ. ಈ ಥರ ಗಂಜ್ಲ ಸಗಣಿಗೆಲ್ಲ ಹಸು ಬೇಕು, ಮಲೆನಾಡು ಗಿಡ್ಡ ಇದೆ, ಗಿರ್ ಇದೆ, ಹಳ್ಳಿಕಾರು, ದೇವಣಿ, ಕೃಷ್ಣ, ಅಮೃತ್ ಮಾಲ್, ಅದೆಲ್ಲ 7 ಬರುತ್ತೆ ಕರ್ನಾಟಕದ ತಳಿ. ಅದರ್ವೈಸ್ ನಮ್ಮ ಇಂಡಿಯನ್ ಬ್ರೀಡ್ಸ್ ತೊಗೊಂಡ್ರೆ 33-35 ಬ್ರೀಡ್ ಇದೆ ಟೋಟಲ್. 35 ಬ್ರೀಡ್ಸು ನಮ್ಮ ಇಂಡಿಯಾದೆ, 7 ನಮ್ಮ ಕರ್ನಾಟಕದ ತಳಿ. ಕಿಲಾರಿ, ಬರ್ಗೂರು, ಬರ್ಗೂರು ಬಂದು ಅದು ನಮ್ಮ ಕರ್ನಾಟಕದೇ ಬರೋದು, ಬಟ್ ತಮಿಳ್ನಾಡವರು ಅದನ್ನು ಇದು ಮಾಡಿದ್ದಾರೆ. ಕಾಂಗಾಯಮ್ಮು ಅವ್ರದ್ದು, ಆಂಧ್ರದು, ಎಲ್ಲ ಸುಮಾರು ಬ್ರೀಡ್ಸ್ ಆಲ್ಮೋಸ್ಟ್ ಕೇಳ್ತಾರೆ ನಮಗೆ ಬ್ರೀಡ್ಗಳು. ಈಗ 33 ಬ್ರೀಡ್ಸ್, 36 ಬ್ರೀಡ್ಸ್ ಇರೋದ್ರಿಂದ ನನಗೆ ಅದು ತುಂಬ ಆಸಕ್ತಿ ಇತ್ತು. ಆ ಬ್ರೀಡ್ಸ್ಗಳೆಲ್ಲ ಮಾಡಬೇಕು, ತರಬೇಕು, ನಮ್ಮ ತೋಟದಲ್ಲಿ ಇಡಬೇಕು, ರೈತರುಗಳಿಗೆ ಫಾರ್ಮ್ಗಳು ಅವ್ರಿಗೆ ಕೊಡಬೇಕು, ನೀವು ಸಾಕಾಣಿಕೆ ಮಾಡಬೇಕು, ಅದರಿಂದ ಉಪಯೋಗ ಪಡಿಬೇಕು, ಬೇರೆಯವ್ರಿಗೂ ಒಂದು ಉಪಯೋಗ ಕೊಡಬೇಕು ಅಂತ. ಹೌದು, ಅದರಿಂದ ನಮಗೆ ಅದು ಇತರ ತಳಿಗಳು ಎಲ್ಲೂ ಇಲ್ಲ ಮೈಸೂರು ಭಾಗದಲ್ಲಿ. ನಾವು ಸ್ವಲ್ಪ ತಂದು ಎಲ್ಲ ತಳಿಗಳು ರೈತರಿಗೆ ಸ್ವಲ್ಪ ಕೊಡ್ತಾ ಇದ್ದೀವಿ. ನಮ್ಮ ದೇಸಿ ತಳಿಗಳಿಗೆ ಯಾವುದೇ ರೀತಿಯಾದ ಕಾಯಿಲೆ ಆಗಲಿ ಏನೇ ಆಗಲಿ, ಅದರಿಂದ ನಮಗೂ ಆರೋಗ್ಯ ವೃದ್ಧಿ ಆಗುತ್ತೆ ಹೊರತು ಅದು ಕಾಯಿಲೆ ತಪ್ಪಲ್ಲ, ನಾವು ಕಾಯಿಲೆ ತಪ್ಪಲ್ಲ. ಅದರಿಂದ ಒಟ್ಟಿನಲ್ಲಿ ನಿಮಗೆ ನಮ್ಮ ದೇಶದ ಯಾವ ಭಾಗದ ಹಸುಗಳನ್ನ ನೀವು ತಂದು ಸಾಕಾಣಿಕೆ ಮಾಡಿದ್ರು ಅವು ಈ ವಾತಾವರಣಕ್ಕೆ ಹೋಗ್ತವೆ ಅಂತ ನೀವು ಹೇಳ್ತಾ ಇದ್ರೆ ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ನಮ್ಮ ಹತ್ರ ಗಿರ್, ಥಾರ್ ಪಾರ್ಕರ್, ಸಾಯಿವಾಲ್, ಎಲ್ಲ ತಳಿಗಳು ನಾನು ತರಿಸಿ, ಆಂಧ್ರದ ಪುಂಗ್ನೂರ್, ಓಂಗಲ್, ಎಲ್ಲ ಬ್ರೀಡ್ಸ್ಗಳು ನಾವು ಇಲ್ಲಿ ಈ ಭಾಗದಲ್ಲಿ ಕೊಟ್ಟಿದ್ದೀವಿ. ಈಗ ಏನು ಇದರಿಂದ ನೀವು ಕಂಡ್ಕೊಂಡಂತ ಉಪಯೋಗಗಳೇನು ಪ್ರಮುಖವಾದ ಉಪಯೋಗ? ಪ್ರಮುಖ ಉಪಯೋಗ ಅಂದ್ರೆ ನಮ್ಮ ತೋಟಕ್ಕೆ ಒಳ್ಳೆ ಗಂಧ್ಲ ಸಗಣಿ, ಜೀವಾಮೃತಕ್ಕೆ ಯಾವ ತಳಿ ಈ ನಮ್ಮ ದೇಶಿ ತಳಿ ಇದು ಯೂಸ್ ಮಾಡಿದ್ರು ಎಲ್ಲ ನೈಸರ್ಗಿಕವಾಗಿದ್ದ ಕೃಷಿಗೆ ತುಂಬಾ ಉಪಯೋಗ. ನಮ್ಗೆ HF ಜರ್ಸಿ ಗಂಧ್ಲ ಹಿಡ್ದು ಸಗಣಿ ಅದನ್ನ ಜೀವಾಮೃತ ಮಾಡಿದ್ರು ಏನು ಉಪಯೋಗ ಆಗಲ್ಲ. ನಮಗೆ ಮೇನ್ ಇದ್ರದ್ದೇ ಗಂಧ ಸಗಣಿ ನಮಗೆ ಯೂಸ್ಫುಲ್ ಆಗೋದು. ಶೂನ್ಯ ಬಂಡವಾಳದ ಕೃಷಿ ಮಾಡ್ತಾ ಇದ್ದಾರೆ, ಆದರೆ ಸಾಮಾನ್ಯವಾಗಿ ಕೆಲವೊಂದು ಮಾರಕವಾದಂಥ ಕೀಟಗಳು ಅಥವಾ ಬೇರೆ ರೀತಿಯಾದಂತಹ ಕಾಯಿಲೆಗಳು ಅಂದರೆ ತೆಂಗಿಗಾಗ್ಬೋದು, ಅಡಕೆಗಾಗ್ಬೋದು ಬಂದು ಅಂತ ಅಂದ್ಕೊಳ್ಳಿ. ಜೀವಾಮೃತ ಕೊಡೋದ್ರಿಂದ ಆಗ್ಬೋದು ಅಥವಾ ನಮ್ಮ ನೈಸರ್ಗಿಕವಾಗಿ ತಯಾರು ಮಾಡಿದಂತಹ ರೋಗನಾಶಕ ಕೀಟನಾಶಕಗಳಿಂದ ನಿಮಗೆ ಸಂಪೂರ್ಣವಾಗಿ ವಾಸಿಯಾಗಿದೆಯಾ? ಸರ್ ಅಂತ ಟೈಮಲ್ಲಿ ನಾವು ಉಳಿ ಮಜ್ಜಿಗೆ ಎಲ್ಲ ಮಾಡ್ತೀವಿ ನಮ್ಮ ನೈಸರ್ಗಿಕ ಹಾಲು ಬರೋದು ಪದ್ಧತಿಲೇ ನಾವು ನಮ್ಮ ದೇಸಿ ಹಸು ಹಾಲಲ್ಲಿ ಉಳಿ ಮಜ್ಜಿಗೆ ಅಂತ ಮಾಡ್ತೀವಿ. ಅದು ತುಂಬಾ ದಿನ ಮೊಸರು ಮಾಡಿ ಕೊಳಿಸ್ತೀವಿ, ಸ್ವಲ್ಪ ಕೊಳಿಸಿ ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಈ ಥರ ಸ್ವಲ್ಪ ನೈಸರ್ಗಿಕವಾಗಿರೋ ಇದನ್ನೇ ಹಾಕಿ ಅದನ್ನ ಸಿಂಪಡಿಸ್ತೀವಿ ಹೊರತು ನಾವು ಯಾವುದೇ ರೀತಿ ಯೂರಿಯಾ. ಅದರಲ್ಲಿ ಕಾಂಡಕವರ್ಕ ಕೀಟಗಳು ಬರ್ತವೆ ಈ ಥರ ಸಮಸ್ಯೆಗಳು ನಿಮ್ಮ ತೆಂಗಿನ ತೋಟದಲ್ಲಿ ಕಾಣಿಸ್ಕೊಂಡಾಗ ಅವೆಲ್ಲವೂ ಕೂಡ ನಿರ್ಮೂಲನೆ ಆಗಿದೆಯಾ? ಆಗಿದೆ, ಆಗಿದೆ, ನಿರ್ಮೂಲನೆ ಆಗಿದೆ. ಯಾಕೆಂದರೆ ನಮ್ಮ ಬಹುತೇಕ ರೈತರು ತಮ್ಮ ಮನೆಯಲ್ಲಿ ಇರತಕ್ಕಂತಹ ಔಷಧಿಗಳನ್ನ ತಯಾರು ಮಾಡಿಕೊಳ್ಳೋ ಸಂದರ್ಭ ಇದ್ರೂ ಕೂಡ ಅವಕಾಶಗಳಿದ್ರು ಕೂಡ ಯಾರು ಅದಕ್ಕೆಲ್ಲ ಮಾಡ್ತಾ ಕೂರೋರು ಅಂದ್ಬಿಟ್ಟು ಹೋಗಿ ಕೀಟನಾಶಕ ತಂದು ಬಳಸ್ತಾರೆ. ಅದಕ್ಕೆ ನಿಮಗೆ ಈ ರೀತಿಯಾದಂತಹ ಸಂಪೂರ್ಣವಾಗಿ ಸಾವಯವದ ಪದ್ಧತಿಯಲ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಈ ರೀತಿಯ ಪ್ರಯೋಗದಿಂದ ನಿಮಗೆ ಪ್ರತಿಫಲ ದೊರೆತಿದೆಯಾ? ದೊರೆತಿದೆ. ಸಣ್ಣ ಪುಟ್ಟ ನೋಡಿ, ಈಗ ಮನುಷ್ಯಂಗೂ ಕಾಯಿಲೆ ಬಂದಿರುತ್ತೆ, ಬರಲ್ಲ ಅಂತ ಯಾವ್ದು ಹೇಳಕ್ಕಾಗಲ್ಲ. ಈ ತರದಲ್ಲೇ ನಾವು ಕೇಳ್ಕೊಂಡು ಅನುಭವಸ್ತ್ರನ ನಾವು ಅದನ್ನ ತಿಳ್ಕೊಂಡು ಅಳವಡಿಸ್ಕೊಂಡು ಮಾಡ್ತಾ ಇರ್ತೀವಿ. ನಾವೇ ಪ್ರವೀಣರು ಆ ತರ ಏನು ಇದಿರಲ್ಲ, ಇದರಲ್ಲಿ ಸ್ವಲ್ಪ ಬೇರೆಯವ್ರನ್ನೂ ಅನುಭವ ತಗೋತೀವಿ ನಾವು ಸ್ವಲ್ಪ. ಅದೇ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಬೇಕು, ಪಡ್ಕೊಳ್ಬೇಕು. ಹೌದು ಹೌದು, ಕೃಷಿಯಲ್ಲಿ ಆಗ್ಬೋದು ಯಾವುದೇ ವೃತ್ತಿನಲ್ಲೂ ಕೂಡ ಹೌದು, ಜ್ಞಾನದ ಹಂಚಿಕೆ ವಿನಿಮಯ ತುಂಬಾ ಮುಖ್ಯ. ಈಗ ಹೇಳಿ, ಜೀವಾಮೃತವನ್ನ ತಯಾರಿಸ್ತೀನಿ ಅಂತಿರಲ್ಲ, ನಿಮ್ಮ ಪದ್ಧತಿನಲ್ಲಿ ನೀವು ತಯಾರಿ ಮಾಡ್ತಾ ಇರತಕ್ಕಂತಹ ಜೀವಾಮೃತದ ವಿಧಾನದ ಹಂತ ಹಂತವಾಗಿ ಹೇಳ್ತಾ ಹೋಗಿ, ಒಂದು ಜೀವಾಮೃತ ತಯಾರಾಗಿ ಅದು ನನ್ನ ಬೆಳೆಗಳಿಗೆ ನಾನು ಅದಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಅದು ಯಾವ ಹಂತದಿಂದ ಪ್ರಾರಂಭ ಮಾಡಿ ಯಾವ ಹಂತದವರೆಗೆ ಅದು ಜೀವಾಮೃತ ತಯಾರಾಗುತ್ತೆ, ಮತ್ತು ಅದನ್ನು ಹೇಗೆ ಕೊಡಬೇಕು? ನಾವು 200 ಲೀಟ್ರ್ ನೀರಿಗೆ 10 ಲೀಟ್ರ್ ಗಂಧಲ, 10 ಕೆಜಿ ಸಗಣಿ, 2 ಕೆಜಿ ಬೆಲ್ಲ, ಆಮೇಲೆ ದ್ವಿದಳ ಧಾನ್ಯ ಇಟ್ಟು, ಆಮೇಲೆ ನಮ್ಮ ಬದು ಮಣ್ಣು ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ 6-7 ದಿನದೊಳಗೆ ಡ್ರಮ್ಮಲ್ಲೇ ಹಾಕ್ತೀವಿ. ಒಂದೊಂದು ಎಕರೆ ಇದರಲ್ಲೂ ಒಂದು 10 ಡ್ರಮ್ ಇಟ್ಕೊಂಡಿದ್ದೀವಿ, ಆ ಪಾರ್ಟ್ ಮಾಡ್ಕೊಂಡು ಕೊಡ್ತಿರ್ತೀವಿ. ಈ ವಾರ 1-4 ಡ್ರಮ್ ಕೊಟ್ಟರೆ ನೆಕ್ಸ್ಟ್ ವಾರ ಆ ಕಡೆ ಕೊಟ್ಟಿರ್ತೀವಿ. ಅದು ಬೆಳಗಿನ ಟೈಮಲ್ಲಿ ಕೊಡ್ತೀವಿ, ಇಬ್ಬನಿ ಬೀಳೋ ಟೈಮಲ್ಲಿ, ಇಲ್ಲ ಅಂದ್ರೆ ಮಳೆ ಬಂದಿರೋ ಟೈಮಲ್ಲೂ ಕೊಡ್ತೀವಿ. ಯಾಕೆ ಇಬ್ಬನಿ ಬೀಳೋ ಟೈಮಲ್ಲೇ ಯಾಕೆ ಕೊಡಬೇಕು, ಮಳೆ ಬರೋ ಟೈಮಲ್ಲೇ ಯಾಕೆ ಕೊಡಬೇಕು? ಬಿಸಿಲು ತಾಪಮಾನದ ಇದರಲ್ಲಿ ಕೊಡೋಂಗಿಲ್ಲ ಅದು. ಯಾಕೆ ಅಂತ ನಾನು ಕೇಳಿದೆ. ಅದು ಸೂಕ್ಷ್ಮ ಜೀವಿಗಳು, ಜೀವಕೋಶಗಳು ಇದೆಲ್ಲ ಸತ್ತೋಗುತ್ತೆ ಅದು ಬಿಸಿಲು ಟೈಮಲ್ಲೆಲ್ಲ ಕೊಟ್ರೆ. ಆದ್ರಿಂದ ನಾವು ಬೆಳಗ್ಗೆ ಹೊತ್ತು ಕೊಡೋದ್ರಿಂದ ಮಣ್ಣಿಗೆ ಸೇರ್ಕೊಳ್ಳೋದ್ರಿಂದ ಅದು ಒಳ್ಳೆ ಇದಾಗುತ್ತೆ ಅಂತ. ಅಲ್ಲಿ ಆರೋಗ್ಯಕರವಾದಂತಹ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ವೃದ್ಧಿ ಆಗುತ್ತಾ ಹೋಗುತ್ತೆ. ಅದಕ್ಕೆ ನಾವು ಜೀವಾಮೃತನ ಬೆಳಗ್ಗೆ ಹೊತ್ತೆ ಅರ್ಲಿ ಮಾರ್ನಿಂಗು ಕೊಡುತ್ತಿರ್ತೀವಿ. ಅಂದ್ರೆ ನೀವು ಪ್ರತಿಯೊಂದಕ್ಕೂ ಬ್ಯಾಚ್ ಮಾಡ್ಕೊಂಡಿದ್ದೀರಿ ಪ್ರತಿ ಎಕರೆಗೂ? ಹೌದೌದೌದು. 500 ತೆಂಗಿನ ಗಿಡ ಅಂತ ಹೇಳಿದ್ರಿ 10 ಎಕರೆನಲ್ಲಿ, ಯಾಕೆ ಇನ್ನೂ ಜಾಸ್ತಿ ಮಾಡ್ಬೇಕಂತ ಅನಿಸ್ಲಿಲ್ವಾ? ಇಲ್ಲ, ಇದು ಆಲ್ರೆಡಿ ನಾವು ತಗೊಳ್ಳೋಕು ಮುಂಚೆನೆ ಅವರೇ ಹಾಕ್ಬಿಟ್ಟಿದ್ರು ಅದು ತೆಂಗಿನ ಮರಗಳನ್ನ. ಅದ್ರ ಜೊತೆಗೆ ನಾವು ಬೇರೆ ಬೇರೆ ವೆರೈಟೀಸ್ಗಳನ್ನ ಅದನ್ನ ಇದು ಮಾಡ್ಕೊಂಡು ಇದು ಮಾಡಿದ್ವಿ. ತೆಂಗು ಅಡಿಕೆ ಅವರೇ ಫಿಕ್ಸ್ ಮಾಡ್ಬಿಟ್ಟಿದ್ರು. ಅಡಿಕೆ ಇದೆಯಾ? ಹೌದು ಇದೆ. 10 ಎಕರೆಗೂ ಅಡಿಕೆ, 10 ಎಕರೆಗೂ ತೆಂಗಿದೆ. ಅದ್ರ ಜೊತೆಗೆ ನಾವು ಕೋಕೋ ಮತ್ತೆ ಮೆಣಸು ಅದರ ಈಗ ನೆರಳಲ್ಲಿ ಏನೇನು ಬೆಳಿಬೋದು ಆ ಇದನ್ನೇ ನಾವು ಬೆಳೆಯಕ್ಕಾಗೋದು. ಅಂದ್ರೆ ಸೀಬೆ, ಸಪೋಟ, ಎಲ್ಲ ತರ ಮೂಸುಂಬೆ ಎಲ್ಲ ಇದೆ. ಎಷ್ಟೆಷ್ಟು ಗಿಡಗಳಿದಾವೆ? ಅದೆಲ್ಲ 50 ಗಿಡಗಳಿದೆ. ಬಟರ್ ಫ್ರೂಟು, ಎಲ್ಲಾ ತರ ಫ್ರೂಟ್ಸು, ನಿಂಬೆ ಇದೆ, ಗಜ ನಿಂಬೆ ಇದೆ, ಕಿತ್ತಳೆ ಇದೆ, ಮೂಸುಂಬೆ ಹಣ್ಣಿದೆ, ಬಟರ್ ಫ್ರೂಟ್ ಇದೆ, ರಾಮಫಲ, ಸೀತಾಫಲ, ಸೀಬೆ, ಇನ್ನೊಂದು ಬರುತ್ತೆ ಸೀಬೆ, ಈಗ ಹೈಬ್ರಿಡ್ ಸೀಬೆ ಅಂತ ಒಂದು ಬಂದಿದೆ ದಪ್ಪದು, ಅದು ಎಲ್ಲ ವೆರೈಟೀಸ್ಗಳು ಹಾಕಿದೀವಿ. ಆಲ್ಮೋಸ್ಟ್ ಏನೇನು ತೋಟ ಅಂದಮೇಲೆ ಹಣ್ಣಿನ ಸಸ್ಯಗಳೆಲ್ಲ ಇದೆ, ಎಲ್ಲ ಇದೆ ಆಲ್ಮೋಸ್ಟ್. ಈಗ ಹಣ್ಣಿನ ಸಸ್ಯಗಳಿಂದ ಎಲ್ಲ ನೀವು ಫಲ ತಗೊಂಡು ಮಾರಾಟ ಮಾಡ್ತೀರಾ? ಇಲ್ಲ, ನಾವು ಮಾರಾಟ ಜಾಸ್ತಿ ಯಾವುದೂ ಮಾಡಲ್ಲ. ಅದ್ರದ್ದು ತೆಂಗು ಅಡಿಕೆನೆ ಮೇಜರು, ಅದು ಜೊತೆ ಕೋಕೋ ಮೆಂಟ್ಸ್ ಕೊಡ್ತೀವಿ. ಹಣ್ಣೆಲ್ಲ ಮನೆಗೆ ಇಲ್ಲಿ ಈ ತರ ನಮ್ಮ ಫ್ರೆಂಡ್ಸ್ಗಳು ಅವ್ರವ್ರಿಗೆ ನಮ್ಮ ಅಕ್ಕಪಕ್ಕ ಮನೆಯದೆ ಅವ್ರಿಗೆಲ್ಲ ಕೊಡ್ತೀವಿ. ತುಂಬಾ ಇನ್ನೂ ಯಥೇಚ್ಛ ಬಂದಿದೆ ಅಂದ್ರೆ ಆರ್ಗ್ಯಾನಿಕ್ ಸ್ಟೋರ್ ಕೊಡ್ತೀವಿ, ಸ್ವಲ್ಪ ಜಾಸ್ತಿ ಇದೆ. ನಮ್ಗೆ ಹಾಗೆ ಮಿಕ್ಕದ್ಮೇಲೆ ಸುತ್ತಮುತ್ತದವ್ರಿಗೆ ಕೊಟ್ಟು ಮಿಕ್ಕಿದ್ರೆ ಆರ್ಗ್ಯಾನಿಕ್ ಸ್ಟೋರ್ಗಳಿದೆ ಅಲ್ಲಿ ಕೊಟ್ಬಿಡ್ತೀವಿ. ಮಾರಾಟ ಕೇಂದ್ರ ಇದೆ ಅಲ್ಲಿ ಕೊಟ್ಟು ಇದು ಮಾಡ್ತೀವಿ. ಬಾಳೆ ಗಿಳೆ ಎಲ್ಲ ಬಂದಿರೋದಲ್ಲ, ಬಾಳೆ ಹಾಕ್ತಿರ್ತೀರಾ? ಬಾಳೆನು ಹಾಕಿದೀವಿ ಸ್ವಲ್ಪ, ಅಂದ್ರೆ ತುಂಬಾ ನಾವು ಬಾಳೆನೆ 1 ಎಕರೆ ಫುಲ್ ಹಾಕಿರಲ್ಲ, ಮಧ್ಯ ಜಾಗ ಇಲ್ಲ, ತೆಂಗು ಅಡಿಕೆ ಇರೋದ್ರಿಂದ ಎಲ್ಲೆಲ್ಲಿ ಗ್ಯಾಪ್ ಬಿಸಿಲು ನೋಡ್ಕೊಂಡು ಆ ಬಿಸಿಲು ಬೀಳೋ ಜಾಗಕ್ಕೆ ಅದು ನೋಡಿ ಹಾಕೊಂಡು ಮಾಡ್ತಾ ಇರ್ತೀರಿ. ಈಗ ತೆಂಗಿನಲ್ಲಿ ನಿಮ್ಗೆ ಒಟ್ಟು ಎಷ್ಟು ಇಳುವರಿ ಬರ್ಬೋದು? ತೂಕದ ಲೆಕ್ಕ ಕೊಟ್ಬಿಡ್ತೀವಿ ಟನ್ನೇಜ್ ಹಂಗೆ. ಅಂದ್ರೆ ನೀವು ಸಿಪ್ಪೆ ಎಡಿಸಿ ತೂಕದ ಲೆಕ್ಕನೇ ಕೊಡೋದು ನಾವು ಯಾವಾಗ್ಲೂ ಹಾಗೆ ಕೊಡೋದು. ಎಷ್ಟು ಒಂದು ಮರದಿಂದ ಈಗ ನೀವು ಸಂಪೂರ್ಣ ಸಾವಯವ ಪದ್ಧತಿಯಿಂದನೇ ಮಾಡ್ತಾ ಇದೀರಲ್ಲ, ಅದರಿಂದ ಯಾವುದೇ ರಾಸಾಯನಿಕ ನಮ್ಗೆ 3 ತಿಂಗಳಿಗೊಂದ್ಸರಿ 3 ಟನ್ 4 ಟನ್ ಇಡೀ ತೋಟದಿಂದ ಒಂದು ಮರದಿಂದ ಎಷ್ಟು ಆವರೇಜ್? 50 ಕೆಜಿ 80-100 ಕಾಯಿ ಸಿಗ್ಬೋದು. ಅಂದ್ರೆ ಮಧ್ಯದಲ್ಲಿ ಬಿದ್ದಿರುತ್ತಲ್ಲ ಬಿದ್ದಿರೋ ಕಾಯಿಗಳು. ನೀವು ಮರ ಹಚ್ಚಿ ಕೀಳ್ಸಲ್ಲ? ಮರ ಹಚ್ಚಿ ಕೀಳಿಸ್ತೀವಿ 3 ತಿಂಗಳಿಗೊಂದ್ಸರಿ 3-4 ತಿಂಗಳಿಗೊಂದ್ಸರಿ ಕೀಳಿಸ್ತೀವಿ. ಯಾವಾಗ ಫಲ ಎಷ್ಟು ಸಿಗ್ಬೋದು ನಿಮ್ಗೆ ಒಂದು ಮರದಿಂದ ತೆಂಗಿನಕಾಯಿ ಅಂದ್ರೆ? ಬ್ಯಾಚ್ 4 ಬ್ಯಾಚ್ ಅಲ್ಲಿ ಕೀಳ್ಸೋದು. ಹೌದು, 3 ತಿಂಗಳು 4 ಬ್ಯಾಚ್ ಬರುತ್ತೆ. ಆ ಬ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಒಂದು 300 ಕಾಯಿ ಸಿಗುತ್ತೆ. ಸಿಗುತ್ತೆ ಅಂದ್ರೆ ನಮ್ಗೆ ಈಗ ರಾಸಾಯನಿಕ ಪದ್ಧತಿಯಲ್ಲಿ ಏನ್ ಮಾಡ್ತೀವೋ ಅದಕ್ಕೆ ಸಮವಾಗಿ ಫಲ ತಗೊಳ್ತಾ ಇದಾರೆ. ಹೌದು ಹೌದು ಹೌದು. ಯಾವುದೇ ರೀತಿಯಾದಂತ ವ್ಯತ್ಯಾಸಗಳು ಬೇರೆ 0 ಇನ್ವೆಸ್ಟ್ಮೆಂಟ್ ಅಲ್ಲಿ ತಗೋತಾ ಇದೀರಿ. ಅಂದ್ರೆ ಪಶು ಸಾಕಾಣಿಕೆ ಮಾಡ್ತಾ ಇದೀರಲ್ಲ, ಅದಕ್ಕೆ ಮೇವು ಅವೆಲ್ಲ ಏನು ಅಲ್ಲೇ ಬೆಳ್ಕೋತೀವಿ ನಾವು. ಅಲ್ಲೇ ಬೆಳ್ಕೋತೀರಿ? ಹೊರಗಡೆ ಎಲ್ಲ ಹೊರಗಡೆ ಏನು ಕೊಂಡಲ್ಲ. ಪಶು ಸಂಗೋಪನೆಗೆ ಬರೋಣ. ಈಗ ನೀವು ಏನು ಶೂನ್ಯ ಬಂಡವಾಳದಲ್ಲಿ ಮಾಡಬೇಕು, ಜೀವಾಮೃತ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ಸಗಣಿ ಎಲ್ಲ ಸಿಗುತ್ತೆ ನಮ್ಮ ದೇಸಿ ಹಸುಗಳ ಪಾಲನೆಯಿಂದ ಅಂದ್ಬಿಟ್ಟು ಹೇಳಿದ್ರೆ, ಈಗ ಹೇಳಿ ನಿಮ್ಗೆ ಈ ದೇಸಿ ಹಸುಗಳನ್ನೆಲ್ಲ ತರ್ತಿರಲ್ಲ, ಈ ತರಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಮಾಹಿತಿ ಎಲ್ಲ ಸಿಗುತ್ತೆ ಇಂಥ ಕಡೆ ಇಂಥ ಹಸು ಇದೆ ಅಂತ, ಮತ್ತೆ ಆ ಹಸುಗಳು ದೊರೆಯೋದು ರೀತಿ ನೀವು ಕಂಡ್ಕೊಂಡಂತ ವಿಧಾನ ಏನು? ನಾವು ರೈತರುಗಳೇ ನಮ್ಗೆ ಸುಮಾರು ಫಾರ್ಮರು ಬ್ಯಾಂಗ್ಳೂರಲ್ಲಿ ಇರ್ತಾರೆ, ತುಮಕೂರಲ್ಲಿ ಇರ್ತಾರೆ, ನಮ್ಮ ನೈಸರ್ಗಿಕ ಕೃಷಿ ಬಳಗದವರು. ಆ ಬಳಗದವರು ಈಗ ಅವ್ರ ಹತ್ರ ಯಾರೋ ಲೇಬರ್ ಪ್ರಾಬ್ಲಮ್ ಆಗಿರುತ್ತೆ, ಫಾರ್ಮಲ್ಲಿ ಹಸುಗಳು ನೋಡ್ಕೊಳಕ್ ಆಗ್ತಾರಲ್ಲ, ಆ ಇದೆಲ್ಲ ಪ್ರಾಬ್ಲಮ್ಸ್ಗಳಿದ್ದಾಗ ನಮ್ಗೆ ಹೇಳ್ತಾರೆ. ನಾವು ಅದೇನು ಸಮ ಅಮೌಂಟ್ ಕೊಟ್ಟು ತಂದಿರ್ತೀವಿ, ನಾವು ಈ ಭಾಗದಲ್ಲಿ ಹಸುಗಳನ್ನ ಹಾಗೆ ಇದ್ ಮಾಡ್ತೀವಿ, ತಗೊಂಡ್ ಬರ್ತೀರಿ, ಪೋಷಣೆ ಮಾಡ್ತೀವಿ, ಪೋಷಣೆ ಮಾಡ್ತೀವಿ. ಈ ಕೃಷಿಗೆ ಪೂರಕವಾಗಿ ಹಸುಗಳನ್ನ ಸಾಕೋದು, ಅವುಗಳ ನಿರ್ವಹಣೆ ಹೇಗೆ ಹೇಳಿ, ಹೇಗೆ ಅವುಗಳಿಗೆಲ್ಲ ಮೇವೊಂದು ಆಗ್ಬೋದು? ನಿರ್ವಹಣೆ ನಾವು ಅದಕ್ಕೆ ರಾಗಿ ಹುಲ್ಲು, ಭತ್ತದ ಹುಲ್ಲು ಎಲ್ಲ ಇಟ್ಕೊಂಡಿರ್ತೀವಿ, ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಬೆಳೆಯಲ್ಲ ಭತ್ತ, ರಾಗಿ ಬೆಳೆಯಲ್ಲ? ಭತ್ತ ರಾಗಿ ಬೆಳೆಯಲ್ಲ, ನಮ್ಮ ಮಾವ ಅವ್ರ ಮನೆಯಲ್ಲೆಲ್ಲ ಬೆಳೀತಾರೆ ಸ್ವಲ್ಪ, ಇಲ್ಲಿ ಗದ್ದೆ ಸಿದ್ಲಿಂಗ್ಪುರದ ಸೈಡಲ್ಲೆಲ್ಲ, ಅಲ್ಲಿ ಅವರು ನಮಗೆ ಕಳಿಸ್ತಾರೆ. ಸ್ವಲ್ಪ ಕೊಂಡ್ಕೊಳ್ತೀರಿ? ಕೊಂಡ್ಕೊತೀವಿ ಸ್ವಲ್ಪ, ಇಲ್ಲ ಅಂದ್ರೆ ನಾವು ಬೈ ಮಾಡಬೇಕದು. ರಾಗಿ ಹುಲ್ಲು ಭತ್ತದ ಹುಲ್ಲು ನಮ್ಗೆ, ಯಾಕಂದ್ರೆ ನಾವು ತೋಟ ಇರೋರಲ್ಲ, ನಾವು ಗದ್ದೆಯವರಲ್ವಲ್ಲ, ಹಾಗಾಗಿ ಅವರು ಸುತ್ತಮುತ್ತ ನಾವು ತಗೋಬೇಕಾಗುತ್ತೆ. ಅದೊಂದು ಮಾತ್ರ. ಮತ್ತೆ ಬೇರೆ ಇನ್ನೇನು ಪೂರಕವಾದ ಆಹಾರ ಕೊಡ್ತೀರಿ ಹಸುಗಳಿಗೆ? ಈ ಮಲ್ನಾಡ್ ಗಿಡ್ಡ ಅಲ್ಲ ಅಂದ್ರೆ ಈಸಿ ಮೇಂಟೆನೆನ್ಸ್, ಅದಕ್ಕೇನು ನಾವು ತುಂಬಾ ಆಹಾರ ಕೊಡ್ಬೇಕು ಅನ್ನೋದೇನಿಲ್ಲ. ಅದ್ರ ಬಾಡಿ ವೈಟೆ ಬಂದು 100-110 ಕೆಜಿ ಬರ್ಬೋದು. ಸ್ವಲ್ಪ ಒಂದು ಬಲಿಷ್ಠವಾದ ಮೇಕೆ ತರ ಇರುತ್ತೆ ಅಷ್ಟೇ. ಹೌದು. ಅದರಿಂದ ಅದಕ್ಕೆ ನೀವು ಈಗ ಫುಡ್ ಕನ್ಸಂಪ್ಷನ್ 10-12 ಕೆಜಿ ಸಾಕದಕ್ಕೆ ಹಸುಗೆ. ಅದರಿಂದ ನಿಮಗೆ ಉಪಯೋಗ, ಹಾಲು ಕಡಿಮೆ ಕೊಡುತ್ತಲ್ವಾ? ನಾವು ಹಾಲು ಮಾರಾಟ ಮಾಡಲ್ಲ, ಡೈರಿಗೆಲ್ಲ ಹಾಕಲ್ಲ ನಾವು. ನಾವು ಅದ್ರ ಕರುಗೆ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಬೇಕಾದ್ರೆ ಇಟ್ಕೋತೀವಿ ಅಷ್ಟೇ. ಇನ್ನು ಅದರ್ವೈಸ್ ನಾವು ಗಬ್ಬದಲ್ಲೇ ತೆನೆಯಲ್ಲೇ ರೈತರುಗಳಿಗೆ ಬರ್ತಾ ಇರ್ತಾರೆ, ಬಂದು ತಗೊಂಡು ಹೋಗ್ತಾ ಇರ್ತಾರೆ. ನಿಮ್ಗೆ ಅಂದ್ರೆ ಈಗ ಯಾರು ನಿಮಗೆ ನನ್ನ ಹಸು ಸಾಕಾಗ್ತಾ ಇಲ್ಲ, ನೀವು ನೋಡ್ಕೊಳ್ಳಿ ಎಷ್ಟು ಕೊಡಿ, ಎಷ್ಟು ಬೆಲೆ ಬಳಸ್ಟು ಅಮೌಂಟ್ ಕೊಡಿ, ದುಡ್ಡು ಕೊಡಿ ಅಂತ ಹೇಳಿದ್ರೆ ನೀವು ಕೊಂಡ್ಕೊಬಿಡ್ತೀರಿ? ನಾವು ನಾಟಿ ಹಸು ಆದ್ರೆ ಮಾತ್ರ ತಗೊಳ್ಳಿ. ಅದೇ ಅದೇ ನಾಟಿ ಹಸುಗಳನ್ನ ನನಗೆ ಸಾಕಾಣಿಕೆ ಮಾಡಕ್ ಆಗ್ತಾ ಇಲ್ಲ, ತಗೊಳ್ಳಿ ನೀವು ಪಾಲನೆ ಪೋಷಣೆ ಮಾಡ್ಕೊಳ್ಳಿ, ಅದಕ್ಕೆ ಏನೋ ಒಂದಷ್ಟು ನಿಗದಿತ ಬೆಲೆ ಕೊಡಿ ಅಂದ್ರೆ ತಗೋಬಿಡ್ತೀರಿ. ಬೇರೆ ನಿಮ್ಗೆ ಹೆಚ್ಚಾದಾಗ ನಾವು ಬೇರೆ ರೈತರು ಕೊಡ್ತೀವಿ, ಬೇರೆ ರೈತರು ಕೊಟ್ಬಿಡ್ತೀರಿ, ಒಂದು ವಿನಿಮಯ ತರ ಮಾಡ್ತಾ ಇದ್ದೀರಿ. ಈಗ ಅದರಲ್ಲಿ ಬರುವಂತ ಹಾಲು ಅವೆಲ್ಲ ಎಷ್ಟು ಹಸುಗಳು ನಿಮಗೆ ಒಂದು ಅಂದಾಜು? ನಿಮ್ಮಲ್ಲಿ ಬರೀ ಹಸುಗಳನ್ನ ಅಥವಾ ಎತ್ತುಗಳನ್ನ ತರ್ತೀರಾ? ಇಲ್ಲ ಇಲ್ಲ, ನಾವು ಎತ್ತುಗಳನ್ನ ಜಾಸ್ತಿ ತರಲ್ಲ, ನಾವೆಲ್ಲ ತೆನೆ ಹಸುಗಳು ಇದನ್ನೇ ಜಾಸ್ತಿ ಇದು ಮಾಡೋದು. ಹಾಲಿಗೂ ನಾವು ಫೋಕಸ್ ಮಾಡಲ್ಲ, ನಮ್ದು ಏನಿದ್ರು ಬರೀ ಹಸುಗಳನ್ನ ಗಂಜಲ ಮತ್ತೆ ಗಂಜಲ ಸಗಣಿ ಪ್ಲಸ್ ಇದು ಗಬ್ಬದ ಹಸುಗಳನ್ನ ಇನ್ನೊಬ್ರಿಗೆ ರೈತರುಗಳಿಗೆ ಉಪಯೋಗ ಆಗಂಗೆ ಕೊಡ್ತಾರೆ. ಗರ್ಭದ ಹಸು ಅಂತಂದ್ರೆ ನೀವು ಗರ್ಭಧಾರಣೆಗೆಲ್ಲ ಏನು ಇದು ನೈಸರ್ಗಿಕವಾಗಿ ಅವು ಒಳಗಡೆ ಬಿಟ್ಟಾಗ ಹೋರಿ ಯಾವುದು ಇಲ್ಲ ಅಂತ ಹೇಳ್ತೀರಿ? ನಮ್ಮ ಹತ್ರ ಇಲ್ಲಿ ಬೈಫ್ ಕಂಪ್ನಿಯವರು ಸೆಮೆನ್ದು ನಮ್ಮ ತೋಟದ ಹತ್ರನೇ ಇಟ್ಟಿದ್ದಾರೆ, ಒಂದು ಸಂಸ್ಥೆ ಮಾಡಿದ್ದಾರೆ. ಎಲ್ಲ ತರ ದೇಸಿ ಹಸುಗಳದ್ದು ಸೆಮೆನ್ ಸಿಗುತ್ತೆ ಅವ್ರ ಹತ್ರ. ಬುಲ್ ಬೇಕು ಅಂದ್ರೆ ನಮ್ಮ ಹತ್ರ ಒಂದಿರುತ್ತೆ, ಯೂಶಲಿ ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರೆ, ಫಾರ್ಮ್ ಅಲ್ಲಿ ಇದೆ ಸುಮಾರು ಫಾರ್ಮ್ ಅಲ್ಲಿ ಸುತ್ತಮುತ್ತ ತೋಟ ಮಾಡಿರೋರೆಲ್ಲ, ಅವ್ರ ಹತ್ರ ನಾವು ಸಜೆಷನ್ ಕೊಡ್ತೀವಿ. ಇಲ್ಲ ಅಂದ್ರೆ ಪಿಂಜರಪಲ್ಲಲ್ಲೂ ಸಿಗುತ್ತೆ, ಬುಲ್ ಬೀಜದವರುಗಳು ಇದೆ ಪಿಂಜರಪಲ್ಲಲ್ಲೂ. ಆ ಮೂಲಕ ನೀವು ನೈಸರ್ಗಿಕ ಗರ್ಭಧಾರಣೆಯನ್ನ ಹಸುಗಳಿಗೆ ಮಾಡಿಸಿ ಅವುಗಳು ತೆನೆ ಆದ್ಮೇಲೆ ಗರ್ಭಧಾರಣೆ ಆದ್ಮೇಲೆ ಸ್ವಲ್ಪ ದಿನ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತೀರಿ, ಇಲ್ಲ ನೀವೇ ಕರು ಹಾಕಿದ್ಮೇಲೆ ಸಾಕ್ತೀರಿ? ಇಲ್ಲ ಇಲ್ಲ, ನಾವು ಕರು ಹಾಕಿದ್ಮೇಲೆ ಬೇರೆಯವ್ರು ಬಂದು ತಗೊಂಡ್ ಹೋಗ್ಬಿಡ್ತಾರೆ. ಕೊಡಿ ನಮ್ಗೆ ತುಂಬಾ ಇದೆ ಈಗ ಬೇಡಿಕೆ. ಇದ್ರ ಹಾಲೆಲ್ಲ 100 ರೂಪಾಯಿಗೆ ಮಾರ್ತಾ ಇದಾರೆ ಈಗ ಸಿಟಿಲಿ. ಈಗ ಇದ್ರ ಹಾಲು ಏಟು ಮಿಲ್ಕ್ ಅನ್ಬಿಟ್ಟು, ಹಾಗಾಗಿ ಇದ್ರ ಬೇಡಿಕೆ ತುಂಬಾ ಇದೆ. ಇದ್ರ ಗಂಜಲ ಸಗಣಿಗೂ ಬೇಡಿಕೆ ತುಂಬಾ ಜಾಸ್ತಿ. ನೀವು ಗಂಜಲ ಹೆಚ್ಚಾಗುತ್ತದ ನಿಮ್ಗೆ 10-15 ಹಸು ಅಂತಂದ್ರೆ ಗಂಜಲ ಎಲ್ಲ ಏನಾದ್ರು ಕೇಳಿದವರು ಕೊಡ್ತೀರಾ? ಕೊಡ್ತೀವಿ, ರೈತರು ಬರ್ತಾ ಇರ್ತಾರೆ, ಬಂದವ್ರಿಗೆ ನಮ್ಮ ಫಾರ್ಮ್ ಹತ್ರ ಬಂದು ತಗೊಂಡೋಗ್ತಾರೆ. ಹಸು ಸಾಕಾಗಲ್ಲ, ಲೇಬರ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಬಂದ್ ಬೈ ಮಾಡ್ಕೋ. ಈಗ ಸಗಣಿ ನಿಮ್ಗೆ ಸಾಕಾಗುತ್ತೆ ಅಥವಾ ನಮ್ಗೆ ತುಂಬಾ ಸಾಕಾಗುತ್ತೆ? ನಮ್ಗೆ ಬಂದ್ ಹೆಚ್ಚೆಚ್ಚು ಆದಾಗ ಟ್ರ್ಯಾಕ್ಟರ್ ಅಲ್ಲಿ ನಾವು ಬೇರೆ ತೋಟದವ್ರು ತಗೊಂಡೋಗ್ತಾರೆ. ಹಸು ಸಾಕಿಲ್ದಿರೋರು ಎರೆಹುಳು ಗೊಬ್ಬರ ಮಾಡ್ಕೋತೀವಿ, ಆತರ ಬಂದು ಬೈ ಮಾಡ್ಕೋ ಹೋಗ್ತಾರೆ. ನೀವು ಕಾಂಪೋಸ್ಟ್ ಎಲ್ಲ ಮಾಡ್ತೀರಾ ಹಸುಗಳಿಗೆ ಗೊಬ್ಬರದಿಂದ? ನಾವು ಕಾಂಪೋಸ್ಟ್ ಎಲ್ಲ ಮಾಡಲ್ಲ, ಯಾಕಂದ್ರೆ ನಾವು ಬರೀ ಜೀವಾಮೃತ ಇದನ್ನ ಮಾತ್ರ ಮಾಡೋದು. ಆ ಕಾಂಪೋಸ್ಟ್ ಅಂದ್ರೆ ನಾವು ಮಾಡ್ಬೋದು ಅದು, ಬಟ್ ಏನಂದ್ರೆ ಅಲ್ಲಿ 24 ಅವರ್ಸ್ ಅಲ್ಲೇ ಇರ್ತೀವಿ ಅಂದ್ರೆ ನಾವು ಇನ್ನೂ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ತೋರಿಸ್ಬೋದು. ನಿಮ್ಗೆ ಈಗ ಮನೆ ಅಲ್ಲಿ ತೋಟ ನೋಡ್ಕೊಳ್ಳೋದಕ್ಕೆ ಒಂದು ಕುಟುಂಬ ಅಂದ್ರೆ ನಾವು ಮಾಡೋದು ಉತ್ತಮ. ಏನೇ ಲೇಬರ್ ನಾವು ಇದು ಮಾಡೋದು ಕಷ್ಟ ಆಗುತ್ತೆ, ನಾವು ಇದ್ದು ಮಾಡಿದ್ರೆ ಅದು ಪ್ರತಿಫಲ ನೋಡ್ಬೋದು. ಈ ಗಂಜಲ ಸಂಗ್ರಹಣೆಗೆಲ್ಲ ಏನು ನಾವು ಕೊಟ್ಟಿಗೆಲ್ಲ ಕಲೆಕ್ಟಿಂಗ್ ಮಾಡ್ಕೊಂಡಿದೀವಿ, ಪೈಪ್ ಹಾಕ್ಸಿ ಡೈಲಿ ಬಿಂದಿಗೆ ಇಟ್ಬಿಟ್ಟಿರ್ತೀವಿ, ಕಲೆಕ್ಟ್ ಮಾಡ್ಕೊಂಡು ಡ್ರಮ್ ತುಂಬ್ಕೋತಿರ್ತೀವಿ. ಗಂಜಲ ಹಾಕಿದಂತ ಹಸುಗಳು ಗಂಜಲ ಸೀದಾ ಒಂದು ಕಡೆ ಬಂದು ಸಂಗ್ರಹ ಆಗುತ್ತೆ. ಸಂಗ್ರಹ ಆಗಿ ಅದು ನಾವು ಅಲ್ಲಿ ಆಚೆ ಒಂದು ಇದನ್ನ ಮಾಡಿದೀವಿ, ಗುಂಡಿ ಹೊರಗಡೆ ಬಂದು ಮೋರಿ ರೀತಿ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ನೀವು ಸಂಗ್ರಹಣೆ ಮಾಡ್ಕೊಳ್ತೀರಿ. ಮಾಡ್ಕೊಂಡು ಅದು ಬಿಂದಿಗೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು 200 ಲೀಟರ್ ಡ್ರಮ್ಸ್ಗೆ ತುಂಬ್ಕೋತಿರ್ತೀವಿ, ನಮ್ಗೆ ಬೇಕಾಗ್ತಾ ಇರುತ್ತಲ್ಲ ಅನ್ಬಿಟ್ಟು. ಅದೇ ಈಗ ಜೀವಾಮೃತವನ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಹಸುಗಳು ಗಂಜಲವನ್ನ ಹೂದಂತ ಎಷ್ಟು ದಿನಗಳ ಒಳಗಡೆ ನಾವು ಅದನ್ನ ಆ ರೀತಿ ಏನು ಇದಿಲ್ಲ, ಎಷ್ಟು ದಿನ ಇಟ್ಟರು ಗಂಜಲ ಸಗಣಿಗೇನು ತೊಂದರೆ ಇಲ್ಲ, ಇಂಥ ದಿನದೇ ಹಾಕ್ಬೇಕು. ಒಂದು 2 ದಿನದ ಒಳಗಡೆ ಗಂಜಲ ಮಾತ್ರ ಸೂಕ್ತ ಅಂತಾರಲ್ಲ ಆ ಥರ ನಮ್ದ್ರಲ್ಲಿ ಆ ಥರ ಏನಿರಲ್ಲ. ಅದೇ ಇದಿರೋದ್ರಿಂದ ಡೈಲಿ ನಾವು ಕಲೆಕ್ಟ್ ಮಾಡ್ಕೋತಾನೆ ಇರ್ತೀವಿ, ನಮಗೆ 2 ಬಿಂದಿಗೆ ಫ್ರೆಶೇ ಸಿಗುತ್ತೆ. ನಾವು ನಮಗೆ ಅಂದರೆ ಬೇರೆಯವರು ಬಂದಾಗ ಡ್ರಮ್ಮಲ್ಲಿ ಸ್ಟಾಕ್ ಇಟ್ಟಿರ್ತೀವಿ ಕೊಡ್ಬೋದು, ಅದು ಇಷ್ಟೇ ದಿನದ್ದು ಅಷ್ಟು ದಿನದ್ದು ಅಂತ ಏನು ಇದೆ. ಅದು ಪಂಚಗವ್ಯ ಎಲ್ಲ ಮಾಡ್ತಾರೆ, ಆ ಪಂಚಗವ್ಯಕ್ಕೆ ಬ್ರಾಹ್ಮ ಮುಹೂರ್ತದಲ್ಲೇ ಆ ಗಂಜಲ ಹಿಡಿಬೇಕು, ಅದು ಇದು ಮಾಡ್ತಾರೆ ಅದೆಲ್ಲ, ಅದಕ್ಕೆ ಆ ಟೈಮಿಂಗ್ಸು ಅವಾಗ್ಲಂಗೆ ಬೇಕು ಅಂತ ಅದು ನಾಟಿ ಹೆಸರು ಹಿಡಿತಾರೆ. ನಮ್ಮದು ಮನುಷ್ಯರಿಗೆ ಅದು ಕೊಡೋದು, ಅದು ಕ್ಯಾನ್ಸರ್ ಪೇಷಂಟ್ಸ್ಗೆ ಅದು ಎಲ್ಲ ಔಷಧಿ ತಯಾರಕ್ಕೆ ಆ ಟೈಮಿಂಗ್ಸ್ಗೆ ಅದು ಹಿಡ್ದು ಅದನ್ನ ಇದು ಮಾಡ್ತಾರೆ. ನೀವು ಮೈಸೂರಿನಲ್ಲೇ ವಾಸ? ಹೌದು. ಜೊತೆಗೆ ಯಾವ ಸಂದರ್ಭದಲ್ಲಿ ನಿಮಗೆ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗೋದಕ್ಕೆ ನೀವು ಹೋಗ್ತೀರಿ ಮತ್ತು ಹೇಗೆ ನಿಮ್ಮ ಚಟುವಟಿಕೆ ಹೇಗಿರುತ್ತೆ? ನನ್ನ ಚಟುವಟಿಕೆ ನಂದು ಮಾರ್ನಿಂಗ್ ಜಿಮ್ ವ್ಯಾಯಾಮ ಶಾಲೆ ಇದೆ ಅಲ್ಲಿ ಮೈಸೂರು ಸಿಟಿನಲ್ಲೇ ಬನ್ನಿಮಂಟಪಲ್ಲಿ. ಅಲ್ಲಿ ಬೆಳಗನ್ನ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾನು ಪ್ಲಸ್ 11:30 ನಾನು ಫಾರ್ಮ್ಗೆ ಹೋಗ್ತೀನಿ. ಅಲ್ಲಿಂದ ಒಂದು 3:00-3:30-4 ಬರ್ತೀನಿ. ಅಲ್ಲೆಲ್ಲ ನೋಡ್ಕೊಂಡು ಫಾರ್ಮ್ ಅಲ್ಲಿ ಹಸುದು ಪ್ಲಸ್ ತೋಟದೆಲ್ಲ ಏನೇನು ಕೆಲಸ ಅಂತ ನೋಡಿ ಬಂದು ತಿರ್ಗಾ ನಾನು 5 ಗಂಟೆಗೆ ನನ್ನ ಜಿಮ್ಗೆ ಹೋಗ್ತೀನಿ. ಬೆಳಿಗ್ಗೆ ಮತ್ತೆ ಸಂಜೆ ನೀವು ಮೈಸೂರಿನಲ್ಲಿ ಜಿಮ್ ಅಲ್ಲಿ ನಿರತರಾಗಿರ್ತೀರಿ ಮತ್ತೆ ದಿನಚರಿ ಎಲ್ಲ ಪ್ರೊಪ್ರೈಟರ್ಶಿಪ್ ಅಲ್ಲಿ ಜಿಮ್ ಅಲ್ಲಿ ಹೇಳ್ಕೊಡೋಕೆಲ್ಲ ಟ್ರೈನರ್ಸ್ ಇದಾರೆ, ಬಟ್ ನಾವು ಹೋಗಿ ಅಲ್ಲಿ ಸ್ವಲ್ಪ ನೋಡ್ಬೇಕು ಎಲ್ಲ ರೀತಿ. ಅದರಿಂದ ಅದು ಮತ್ತೆ ಇದು ಎರಡೂ ನಾನು ಮೇಂಟೈನ್ ಮಾಡ್ಕೊ ಹೋಗ್ತಿದ್ದೀನಿ. ಈಗ ಸಾಮಾನ್ಯವಾಗಿ ತೆಂಗಿನ ಸಸಿಗಳಿಗೆ ಗೊಬ್ಬರ ಒದಗಿಸೋದು, ಗೊಬ್ಬರ ಅಂದರೆ ಈಗ ನೀವು ಹೇಳ್ತಾ ಇರೋ ನಾಟಿ ಹಸುನ ಸಗಣಿಯನ್ನೇ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀರಿ, ನೇರ ಸಗಣಿನೇ ಒದಗಿಸ್ತೀರಾ? ಇಲ್ಲ, ನೇರ ಸಗಣಿ ಜಾಸ್ತಿ ಒದಗಿಸಲ್ಲ, ನಾವು ಜೀವಾಮೃತದಲ್ಲೇ ಒದಗಿಸೋದು. ಜೀವಾಮೃತ ಮಾಡೇ ಒದಗಿಸೋದು, ಸಗಣಿ ಹಾಕಲ್ಲ ಆತರ. ತುಂಬಾ ನಾವು ತುಂಬಾ ಏನಾರ ಇಳುವರಿ ಸ್ವಲ್ಪ ಕಡಿಮೆ ಆತರ ಏನಾರ ಅನ್ಸಿದ್ರೆ ಸ್ವಲ್ಪ ಹಾಕಿಸ್ತೀವಿ ಅಷ್ಟೇ. ಈಗ ಅದಕ್ಕೆ ಗುಣಿ ಎಲ್ಲ ಇದಕ್ಕೆ ಮಾತ್ರ ನೇರ ಸಗಣಿ ಹಾಕಿಸ್ತೀವಿ, ಹುಲ್ ಬೆಳೆಯುತ್ತೀವಿ ನಾವು, ಆ ಹುಲ್ಗೆಲ್ಲ ನಾವು ನೇರ ಸಗಣಿನೇ ಗೊಬ್ಬರ ಹಾಕ್ತಿವಿ ಡೈರೆಕ್ಟ್. ಕಳೆ ನಿರ್ವಹಣೆ ಎಲ್ಲ ಮಾಡ್ತೀರಾ? ಕಳೆ ನಿರ್ವಹಣೆಗೆ ನಮ್ದು ಮಲ್ನಾಡ್ ಗಿಡ್ಡ ಹಸುಗಳನ್ನ ಕಟ್ಬಿಡ್ತೀವಿ, ಮೇಯ್ಕೊಳ್ತವೆ. ಬೇರೆ ಹಸುಗಳು ಎಲ್ಲ ಹಸುಗಳು ಮೇಯ್ಕೊತವೆ, ನಾಟಿ ಹಸುಗಳು ಬಿಟ್ಬಿಡ್ತೀರಿ ಅಂದ್ರೆ ಬಳ್ಳಿ ಮೇಯ್ತವ? ನಾವು ಅದಕ್ಕೆ ಅಗ್ಗದಲ್ಲಿ ಒಂದೆರಡು ಅಗ್ಗದಲ್ಲಿ ಆ ಬೌಂಡ್ರಿಗೆ ಮಾತ್ರ ಕಟ್ತೀವಿ. ಕಳೆ ನಿರ್ವಹಣೆಗೂ ಕೂಡ ನೀವು ಖರ್ಚು ಮಾಡಲ್ಲ? ಕಳೆ ನಿರ್ವಹಣೆಗೂ ನಾವು ಖರ್ಚು ಮಾಡಲ್ಲ, ನಮ್ದೇ ಆದ ಮಲ್ನಾಡ್ ಗಿಡ್ಡ ಹಸುಗಳನ್ನ ಅಲ್ಲಿ ಸ್ವಲ್ಪ ಕಟ್ಟಿದ್ರೆ ಮೇಯೋದಕ್ಕೆ ಬಿಟ್ರೆ ಅದೇ ಕಳೆ ನಿರ್ವಹಣೆ ಮಾಡಿಕೊಡುತ್ತೆ. ಅಂದ್ರೆ ಉಳುಮೆ ನಾವೇನು ಮಾಡುವುದೇ ಇಲ್ಲ, ಇದುವರೆಗೂ ಮಾಡಿಲ್ಲ. ಇದುವರೆಗೂ ಕೂದ್ಲಿ ಕೆಲಸ ಮಾಡ್ಕೋತೀವಿ ಸ್ವಲ್ಪ ಸ್ವಲ್ಪ, ಅದೇ ಹೊಸ ಗಿಡ ನೆಡ್ಬೇಕಾರೆ ಹೊಸದೆಲ್ಲ ಇದ್ ಮಾಡ್ಬೇಕಾರೆ ಅಲ್ಲೇ ಸ್ವಲ್ಪ ಹಳ್ಳ ಹೊಡ್ದಿ ನೆಡ್ಬೇಕಲ್ಲ ಮಾಡ್ಬೇಕಾಗುತ್ತೆ, ಪಾತಿ ಎಲ್ಲ ಮಾಡ್ಕೋತೀವಿ. ಇದಕ್ಕೆ ತೆಂಗಿನ ಸಸಿಗೆ ನೀವು ಜೀವಾಮೃತ ಕೊಡ್ಬೇಕಾದ್ರೆ ಸ್ವಲ್ಪ ಪಾತಿ ಮಾಡೋದು ಆ ಥರ ಎಲ್ಲ ಮಾಡಲ್ವಾ? ಇಲ್ಲ ಇಲ್ಲ, ತೆಂಗು ಮತ್ತೆ ಅಡಿಕೆ ಆ ಸಾಲ್ ಮಧ್ಯದಲ್ಲಿ ಕೊಡ್ತೀವಿ ಜೀವಾಮೃತನ. ಆಮೇಲೆ ಹೊದಿಕೆನೂ ಮಾಡ್ತೀವಿ ನಾವು, ಹೊದಿಕೆ ಮಾಡಿರ್ತೀವಿ ಆವಿ ಆಗ್ಬಾರ್ದು ಅಂತ. ಆವಿ ಆಗ್ಬಾರ್ದು ಅನ್ಬಿಟ್ಟು, ಅದು ಸೂಕ್ಷ್ಮ ಜೀವಿಗಳು ಇದಾಗ್ಬಾರ್ದು ಅನ್ಬಿಟ್ಟು ನಾವು ಅದ್ರದ್ದು ಗರಿ, ನಾವು ಅದ್ರದ್ದು ಕಾಯಿ ಮೊಟ್ಟೆ ಎಲ್ಲ ನಾವು ಯಾವುದು ಆಚೆ ಕೊಡಲ್ಲ, ಅದನ್ನೇ ಹೊದಿಕೆ ಮಾಡ್ತೀವಿ. ಅಡಿಕೆ ಎಲೆ ಆಗ್ಲಿ ನಾವು ನಮ್ಮ ತೋಟದಲ್ಲಿ ಯಾವುದು ಹೊರಗಡೆಗೆ ಕಳ್ಸಲ್ಲ. ತೆಂಗಿನ ಗರಿ, ಅಡಿಕೆ ಅಡಿಕೆ ಹಳೆ, ಆಮೇಲೆ ಇದು ತೆಂಗಿನ ಸಿಪ್ಪೆ ಯಾವುದು ನಾವು ಆಚೆ ಕಳಿಸ್ ತೋಟದಲ್ಲೇ ಕಾಯಿ ಎಡಿಸ್ಬಿಡ್ತೀರಾ? ತೋಟದಲ್ಲೇ ಕಾಯಿ ಎಡಿಸಿ ಸಿಪ್ಪೆ ಮಾತ್ರ ನಾವೇ ಮಲ್ಚಿಂಗ್ ಮಾಡ್ಕೋತೀವಿ. ಅಂದ್ರೆ ಅದೇ ನಿಮ್ಗೆ ಗೊಬ್ಬರ ಆಗೋಯ್ತಲ್ಲ? ಅದೇ ಗೊಬ್ಬರ. ನೀವೇನ್ ಎರೆಹುಳ ತೊಟ್ಟಿ ಮಾಡೋದ್ ಬೇಕಾಗಲ್ಲ, ಏನು ಬೇಡಿ. ಅಲ್ಲೇ ಜಮೀನಲ್ಲಿ ಎರೆಹುಳುಗಳಿದ್ದಾವ? ಎರೆಹುಳು ತುಂಬಾ ಇದೆ. ಎರೆಹುಳು ಇದ್ರೆ ಅವೇ ಉಳುಮೆ ಮಾಡ್ತಾರೆ? ಅದೇ ಉಳುಮೆ ಮಾಡುತ್ತೆ. ಅಂದ್ರೆ ಇದುವರೆಗೆ ನೀವು ಯಾವುದೇ ಔಷಧಿ ಆಗ್ಲಿ ರಸಗೊಬ್ಬರ ಆಗ್ಲಿ ನಿಮ್ಮ ತೋಟಕ್ಕೆ ಪರಿಚಯ ಮಾಡಿಸಿಲ್ಲ? ಮಾಡಿಸಿಲ್ಲ ನಾವು, ಮಾಡಿಸಿಲ್ಲ 18 ವರ್ಷದಿಂದ. ಇಲ್ಲ ಇಲ್ಲ. ಆಕಾಶ್ ಅವರೇ, ಯುವಕರು ರೈತಾಪಿ ಜನ ಹೈನುಗಾರಿಕೆ ಕಡೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಯಾರು ಯುವಕರು ನಿಮ್ಮ ಮಾತನ್ನು ಕೇಳಿ ನಾನು ಹೈನುಗಾರಿಕೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಏನು ಕಿವಿ ಮಾತೇನು? ಸರ್, ನಾವು ಹೇಳೋದೇನಂದ್ರೆ ಯುವಕರಿಗೆ ಯಾವುದೇ ಮಾಡಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾಡಿ, ಥಿಯರಿಟಿಕಲ್ ಆಗಿ ಬರಬೇಡಿ. ಅಂದರೆ ಬರೀ ಪುಸ್ತಕದ ಜ್ಞಾನ ಇಟ್ಕೊಂಡು ನೀವು ಯಾವುದೋ ಪುಸ್ತಕ ಓದ್ದೆ, ಯಾರ್ದೋ ಭಾಷಣ ಕೇಳಿದೆ, ನನಗೆ ಸ್ಫೂರ್ತಿ ಆಯಿತು ನಾನು ಇದನ್ನು ಮಾಡ್ತೀನಿ ಅಂತ ಬರೋದಲ್ಲ. ಇವತ್ತು ಜನ ಯೂಟ್ಯೂಬ್ ನೋಡ್ಕೊಂಡು ಯಾರೋ ಇನ್ಸ್ಪಿರೆನ್ಸ್ ತೊಗೊಂಡು ಬಂದಿರ್ತಾರೆ ಥಿಯರಿಟಿಕಲ್ ಆಗಿ, ಅದೆಲ್ಲ ಅಲ್ಲ. ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೋ ಬನ್ನಿ. ಮಾಡಿದ್ರೆ ಒಂದರಿಂದ ಸ್ಟಾರ್ಟ್ ಮಾಡಿ, ಯಾವುದೇ ಹಸು ಆಗಲಿ ಕುರಿದಾಗಲಿ, ಸ್ವಲ್ಪ ಅಂದರೆ ಒಂದು 50 ಕುರಿ ಅಲ್ಲ, ಒಂದು 5 ಕುರಿನ ಆ ಥರ ಯಾವುದೇ ಆದರೂ ಒಂದು ಸಣ್ಣ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅವರು ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅಂತ. ಸಾಲ ಸೌಲಭ್ಯ ದೊರೆಯುತ್ತೆ, ಹಣಕಾಸು ಇರುತ್ತೆ, ಮತ್ತೆ ಎಲ್ಲ ಒಂದು ಕಡೆ ಸಂಪಾದನೆ ಮಾಡಿರ್ತಾರೆ, ಒಂದಷ್ಟು ದುಡ್ಡು ಇರುತ್ತೆ, ತಂದು ಒಂದೇ ಸರಿ ಒಂದು 50-100 ಕುರಿ ಅಥವಾ ಒಂದು 20-30 ಹಸು ಶೆಡ್ ಕಟ್ಟೋದು ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ. ಆ ಥರ ಒಂದೇ ಸರಿ ಬಂಡವಾಳ ಮಾಡಿದ್ರೆ ಮಾರುಕಟ್ಟೆ ವ್ಯವಸ್ಥೆ ಇದೆಯಲ್ಲ, ಮಾಡಲಿ ಬಿಡಿ ಸರ್. ಆದ್ರಿಂದನೇ ಸಾಲಗಾರರು ಜಾಸ್ತಿ ಆಯ್ತಾರದು ಇವತ್ತು. ಹೌದಾ? ಹೌದು. ಯಾವ ರೀತಿಯಲ್ಲಿ ಅಂತ ಹೇಳ್ತೀರಿ ಸರ್? ಅನುಭವ ಇರಲ್ಲ ಸರ್ ಯಾವುದೇ ರೀತಿ, ಎಲ್ಲ ಲೇಬರ್ ಮೇಲೆ ಡಿಪೆಂಡ್ ಆಗಿ ಬರ್ತಾರೆ. ಲೇಬರು ಕೈ ಕೊಟ್ರು ಅಂದರೆ ಇವರು ಅದನ್ನೇನು ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ. ಯಾರೋ ಮಾತು ಕೇಳ್ಕೊಂಡು ಬಂದಿರ್ತಾರೆ, ಯಾರೋ ಇದು ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅದರಿಂದ ಇಷ್ಟು ಬಂದ್ಬಿಡುತ್ತೆ ಅಂತ. ಅವಾಗ ಅವ್ರಿಗೆ ಅನುಭವದೇ ಕೊರತೆ ಮೇನ್. ಅನುಭವ ಕೊರತೆಯಿಂದ ಏನು ತೊಂದರೆ ಆಗೋದು ಹೇಳಿ? ಈಗ ಯಾರ್ದೋ ಮಾತು ಕೇಳಿ ಅಂತ ಹೇಳಿದ್ರೆ ಈಗ ಪ್ರಾಯೋಗಿಕವಾಗಿ ಏನು ಲಾಭ ನಷ್ಟ ಇರ್ತದೆ ಹೈನುಗಾರಿಕೆಯಲ್ಲಿ ಅಂತ ಹೇಳಿ ಸರ್? ಯಾವುದನ್ನೇ ಮಾಡಿದ್ರು ಸಣ್ಣದ್ರಿಂದ ಹೋದಾಗ ಮನುಷ್ಯ ದೊಡ್ಡದಾಗಿ ಬೆಳೆಯೋಕ್ಕೆ ಕಾರಣ ಕರ್ತರಾಗ್ತಾರೆ. ಈಗ 20 ಹಸು ಕಟ್ಟಿ ಒಟ್ಟಿಗೆ ಮಾರೋದ್ರಿಂದ, ಒಂದು ಹಸು ಕಟ್ಟಿ ಅದನ್ನೇ ವೃದ್ಧಿಸ್ಕೊಂಡು ಹೋದ್ರೆ 10 ಹಸು ಮಾಡ್ಬೋದು, ಅದು ಖುಷಿನೂ ಇರುತ್ತೆ ಅವನಿಗೆ. ನಾನು ಒಂದಿಂದ 10 ಹೋದೆ ಪರವಾಗಿಲ್ಲ ಅನ್ನೋದು ಒಂದು. ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಸರ್ ಅದಕ್ಕೆ ತಕ್ಕಂಗೆ ನಾವು ಮೇವೆಲ್ಲ ಒದಗಿಸ್ಕೋಬೇಕು, ಖರ್ಚು ಜಾಸ್ತಿ ಬರುತ್ತೆ ಸರ್, ಲಾಭ ಕಡಿಮೆ ಬರುತ್ತೆ. ಅವಾಗ ಯಾವುದೋ ಒಂದು ಹಸು ಗಿರ್ ಅಂತದೇ ತರ್ತಾರೆ ಅನ್ನಿ, ಆ ಗಿರ್ ಹಸು ಬಾಡಿ ವೆಯ್ಟ್ 350-400 ಕೆ ಜಿ ಬರುತ್ತೆ ಹಸು, ಅದು 40-50 ಕೆ ಜಿ ಫುಡ್ ಅದಕ್ಕೆ ರೆಡಿ ಮಾಡಿಡಬೇಕು ಪ್ರತಿದಿನ. ಅದು ಗರ್ಭ ಇರಲಿ ಗರ್ಭ ಇರದೇ ಹೋಗ್ಲಿ, ಅದು ಹಾಲು ಕೊಡಲಿ ಕೊಡದೇ ಹೋಗ್ಲಿ, ಅದಕ್ಕೆ 50 ಕೆ ಜಿ ಫುಡ್ ರೆಡಿ ಇರಬೇಕು ಪರ್ ಡೇ. ನಿರ್ವಹಣೆ ಅವರು 100 ಹಸುನೇ ಬೇಕಾದ್ರೆ ತಂದು ಕಟ್ಟಲಿ, ಅದಕ್ಕೆ ಫುಡ್ಗೆ ಏನು ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅನ್ನೋದು ಫಸ್ಟ್ ಅವರು ಥಿಂಕ್ ಮಾಡ್ಕೋಬೇಕು. ಅವ್ರದೇ ಸ್ವತಃ ಜಮೀನು ಇದ್ರೆ ಒಳ್ಳೇದು, ಒಳ್ಳೇದು. ಕೊಂಡೋದಾದ್ರೆ ಕಷ್ಟ, ಕಷ್ಟ. ಇದು ಗಿರುವೊಂದಕ್ಕೆ ಅಲ್ಲ, ಯಾವುದೇ ತಳಿಗಾರವೇ ಅನ್ವಯಿಸುತ್ತೆ. ಈಗ ಮಲ್ನಾಡ್ ಗಿಡಾರೆ ಬಾಡಿ ವೆಯ್ಟ್ ಬಂದು 100-120 ಕೆ ಜಿ ಬರುತ್ತೆ, ಹಾಲು ಕಡಿಮೆನೆ ಕೊಡ್ಬೋದು ಬಟ್ ಅದು ಲಾಭ ಜಾಸ್ತಿ ಇರುತ್ತೆ, ಅದರಿಂದ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಈಗ ಒಂದು ಗಿರ್ರು ಸಾಕೋದಕ್ಕೆ ಅವನು 3 ಮಲ್ನಾಡ್ ಗಿಡ ಸಾಕ್ಬೋದು ಆ ಕನ್ಸಂಪ್ಷನ್ ತಗೊಂಡ್ರೆ. ಒಟ್ಟಿನಲ್ಲಿ ಇದು ಲಾಭ ನಷ್ಟ ಮತ್ತೆ ನಿರ್ವಹಣೆ ಇವೆಲ್ಲದ್ರದ್ದು ಕೂಡ ನಾವು ಲೆಕ್ಕಾಚಾರದಲ್ಲಿ ಇರಬೇಕು. ಹೌದು. ಆಗಿದ್ರೆ ಮಾತ್ರ ನಾವು ಏನಾದ್ರು ಸ್ವಲ್ಪ ಕೈಲಿ ಗಂಟು ನೋಡ್ಬೋದು. ಹೌದು, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು. ರೈತರುಗಳು ಆದ್ರಿಂದನೇ ಸ್ವಲ್ಪ ಸಾಲಗಳು ಜಾಸ್ತಿ ಮಾಡ್ಕೊಂಡು ಈ ತರ ಎಲ್ಲ ಲೆಕ್ಕಾಚಾರ ಇಲ್ಲದೆ ಯಾವುದೋ ಒಂದು ಬೆಳೆ ದುಡ್ಡು ಬರುತ್ತೆ ಅದನ್ನ ತೆಗೆದು ಇದಕ್ಕೆ ಹಾಕ್ತಾರೆ, ಅದು ಇದ್ರಲ್ಲಿ ಕೈ ಸುಡುತ್ತೆ, ಸುಮ್ಮನೆ ಇನ್ನೊಂದಕ್ಕೆ ಇದು ಮಾಡ್ತಾರೆ. ಹೀಗೆ ಹಾಗೆ ತುಂಬಾ ಸಮಸ್ಯೆಗಳಿಗೆ ಗುರಿ ಆಗ್ತಾರೆ. ಆದ್ರೆ ಅನುಭವವನ್ನು ಪಡೆದು ಇದನ್ನ ರುದ್ಧಿಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಿ. ನಮ್ಮ ದೇಶಿ ಹಸುಗಳು ನಮ್ಮ ದೇಶದ ಬೆನ್ನೆಲುಬು, ಅದು ಉಳಿಬೇಕು ಬೆಳಿಬೇಕು, ನಮಗೆ ಅದು ತುಂಬ ಆಸಕ್ತಿ. ಮುಂದಿನ ಪೀಳಿಗೆಗಾರು ಅದನ್ನ ಉಳಿಸೋಣ ಅನ್ನೋ ಒಂದು ನಮ್ಮ ಕಾನ್ಸೆಪ್ಟು. ಇವಾಗೆಲ್ಲ ಎಚ್ ಎಫ್ ಜರ್ಸಿ ಅಂತ ನೋಡಿ ನೋಡಿ ಜನ, ಮುಂದಿನ ಪೀಳಿಗೆಯವ್ರಿಗೆ ಅದು ದೇಶಿ ಹಸುಗಳು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಆಗ ಮಟ್ಟಕ್ಕೆ ಈಗ ಆಲ್ರೆಡಿ ಕಡಿಮೆ ಆಗಿಬಿಟ್ಟಿದೆ. ಆದ್ದರಿಂದ ನಾವು ನಮ್ಮ ದೇಶಿ ಹಸುಗಳನ್ನ ಬೆಳೆಸ್ಬೇಕು, ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ಕೊಡಬೇಕು ನಾವು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸರ್. ಈಗ ನಿಮ್ಮ ಮಾತನ್ನು ಕೇಳಿದಂತಹ ನಮ್ಮ ಎಷ್ಟೋ ಜನ ರೈತ ಬಾಂಧವರು ನಿಮಗೆ ಕರೆ ಮಾಡಿ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಅನುಭವವನ್ನು ಪಡ್ಕೋಬೇಕು, ದೇಸಿ ಹಸುಗಳ ಅಂದರೆ ನಮ್ಮ ನಾಟಿ ಹಸುಗಳ ಸಾಕಾಣಿಕೆ ಪಾಲನೆ ಪೋಷಣೆ ಬಗ್ಗೆ ಅಥವಾ ಮಾರಾಟ ವ್ಯವಸ್ಥೆಯ ಬಗ್ಗೆ ಕೊಂಡ್ಕೊಳ್ಳೋದು ಎಲ್ಲಿ ಅಥವಾ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು 3 ಬಾರಿ ಹೇಳಿ. 9845652508. ಮತ್ತೊಮ್ಮೆ 9845652508. ಕನ್ನಡದೊಮ್ಮೆ ಹೇಳಿ. 9845652508. ಒಳ್ಳೆಯದು ಆಕಾಶದೀಪ್ ಅವರೇ. ಇದುವರೆಗೆ ಸಾವಯವ ಕೃಷಿ ಅದರಲ್ಲೂ ಶೂನ್ಯ ಬಂಡವಾಳದ ಕೃಷಿಯ ಬಗ್ಗೆ ಹಾಗೂ ದೇಸಿ ತಳಿ ಹಸುಗಳ ಪಾಲನೆ ಹಾಗೂ ಪೋಷಣೆ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದಿರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಶೂನ್ಯ ಬಂಡವಾಳ ಕೃಷಿ ಹಾಗೂ ದೇಸಿ ತಳಿ ಹಸುಗಳ ಸಂವರ್ಧನೆಯಲ್ಲಿ ತೊಡಗಿರುವ ಎಚ್ಡಿ ಕೋಟೆ ತಾಲೂಕು ಗೊಲ್ಲನಬೀಡು ಗ್ರಾಮದ ಕೃಷಿಕ ಆಕಾಶ್ ಡಿ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ಇನ್ನು ಮುಂದೆ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಮುತ್ತು ಕಂಡೆನವ್ವ. ಮುತ್ತು ಕಂಡೆ ನವ್ವ ತಂಗಿ ನಾನೊಂದ, ಮುಗಿನಲ್ಲಿರುವುದೇನ ತುಂದ, ಮುಗಿನಲ್ಲಿರುವುದೇನ ತುಂದ. ಮುತ್ತು ಕಂಡೆ ನವ್ವ ತಂಗಿ ನಾನೊಂದ, ಮುಗಿನಲ್ಲಿರುವುದೇನ ತುಂದ, ಮುಗಿನಲ್ಲಿರುವುದೇನ ತುಂದ. ವರ್ಣದ ಮುತ್ತು ಒಂದು ವರ್ಣದ ಮುತ್ತು ಓಂ ನಾಮದೊಳಗಿತ್ತು, ಎರಡು ವರ್ಣದ ಮುತ್ತು ಜಡಬಲದೊಳಗಿತ್ತು, ಎರಡು ವರ್ಣದ ಮುತ್ತು ಜಡಬಲದೊಳಗಿತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನುಂದ, ಮುಗಿನಲ್ಲಿರುವುದೇನ ತುಂದ, ಮುಗಿನಲ್ಲಿರುವುದೇನ ತುಂದ. ವರ್ಣದ ಮುತ್ತು ಮೂರು ವರ್ಣದ ಮುತ್ತು ಮೂಲ ಸ್ಥಾನದಲ್ಲಿತ್ತು, ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿತ್ತು, ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನುಂದ, ಮುಗಿನಲ್ಲಿರುವುದೇನ ತುಂದ, ಮುಗಿನಲ್ಲಿರುವುದೇನ ತುಂದ. ಐದು ವರ್ಣದ ಮುತ್ತು, ಐದು ವರ್ಣದ ಮುತ್ತು ಐಕ್ಯಾಸ್ಥಾನದಲ್ಲಿತ್ತು, ಐದು ವರ್ಣದ ಮುತ್ತು ಐಕ್ಯಾಸ್ಥಾನದಲ್ಲಿತ್ತು, ಆರು ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು, ಆರು ವರ್ಣದ ಮುತ್ತು ಆರೂಢ ಸ್ವಾಮಿಗೆ ಗೊತ್ತು. ಮುತ್ತು ಕಂಡೆ ನವ್ವ ತಂಗಿ ನಾನುಂದ, ಮೂಗಿನಲ್ಲಿರುವುದೇನ ತುಂದ, ಮೂಗಿನಲ್ಲಿರುವುದೇನ ತುಂದ. ಇದುವರೆಗೆ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಜನಪದ ಗೀತೆಯೊಂದನ್ನು ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಇನ್ನು ನಾಳೆಯ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಾವಯವ ಬೆಲ್ಲದ ತಯಾರಿಕೆಯಲ್ಲಿ ತೊಡಗಿರುವ ಪಾಂಡವಪುರ ತಾಲೂಕು ಶ್ಯಾದನಹಳ್ಳಿಯ ಪ್ರಗತಿಪರ ಕೃಷಿಕ ಸಿ ಚಲುವರಾಜು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಎಸ್ಸಿ ಹೇಮಕುಮಾರ್. ಆನಂತರ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಸಂಜೆ 6:50 ಗಂಟೆಗೆ ಪ್ರಸಾರವಾಗುವ ಇದೇ ಕಾರ್ಯಕ್ರಮದಲ್ಲಿ.